ದಾಳಿ ವಿರುದ್ದ ಖಂಡನಾ ನಿರ್ಣಯ ಕೈಗೊಂಡ ಸಂಪುಟ ಸಭೆ. ಬೆಂಗಳೂರಿನ ಇನ್ಸ್ಟೆಮ್ ಪ್ರಯೋಗಾಲಯದ ಕಾರ್ಯವೈಖರಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಬೆಂಗಳೂರಿನಲ್ಲಿ ಬಿಬಿಎಂಪಿ ಅನುಮತಿ ಇಲ್ಲದೆ ಜಾಹೀರಾತು ಪ್ರದರ್ಶನಕ್ಕೆ ನಿಷೇಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಕುರಿತು ಕೃಷಿ ವಿಜ್ಞಾನಿ ಡಾ ರಾಜೇಂದ್ರ ಹೆಗಡೆ ಅವರೊಡನೆ ಸಂದರ್ಶನವನ್ನು ಕೇಳಬಹುದು. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಘದಿಂದ ಭಜನೆ ಪದ ಪ್ರಸಾರವಾಗಲಿದೆ. ಈಗ ಮೊದಲಿಗೆ ರೈತ ಉತ್ಪಾದಕ ಸಂಸ್ಥೆಗಳ ಕುರಿತು ಕೃಷಿ ವಿಜ್ಞಾನಿ ಡಾ ರಾಜೇಂದ್ರ ಹೆಗಡೆ ಅವರೊಡನೆ ಸಂದರ್ಶನ. ಎಲ್ಲ ಕೇಳುಗರಿಗೂ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗೆ ಕೃಷಿ ವಿಜ್ಞಾನಿಯಾಗಿರುವ ಡಾಕ್ಟರ್ ರಾಜೇಂದ್ರ ಹೆಗಡೆಯವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಾಜೇಂದ್ರ ಹೆಗಡೆಯವರು ತಮ್ಮದೇ ಆದ ಅನುಭವದೊಂದಿಗೆ ಇವತ್ತು ಅನೇಕ ಕೃಷಿ ಸಂಸ್ಥೆಗಳ ಜೊತೆಗೆ, ರೈತರ ಜೊತೆಗೆ, ಕೃಷಿ ವಿಜ್ಞಾನಿಗಳ ಜೊತೆಗೆ ಅವರು ತುಂಬಾ ಸಮಯದಿಂದ ಒಡನಾಡಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹತ್ತಾರು ಕಡೆ ಅವರ ಒಂದು ಕೈಗೊಂಡ ಯೋಜನೆಗಳು ಈಗಾಗಲೇ ದೇಶದಾದ್ಯಂತ ಕಾರ್ಯರೂಪಕ್ಕೆ ಬರ್ತಾ ಇದ್ದಾವೆ. ಅದು ಅರಣ್ಯ ಸಸಿಗಳನ್ನು ನೆಡುವುದಿರ್ಬೋದು ಅಥವಾ ಕೃಷಿ ಚಟುವಟಿಕೆಗಳಲ್ಲಿ ರೈತರನ್ನು ತೊಡಗಿಸಿಕೊಂಡು ಮುಂದೇನು ಮಾಡಬೇಕು ಅನ್ನೋ ಒಂದು ದಾರಿ ತೋರಿಸುವ ಒಂದು ಮಾಡುತ್ತಿರುವರಾಗಿರ್ಬೋದು. ಹೀಗೆ ಅನೇಕ ರೀತಿಯ ಚಟುವಟಿಕೆಗಳು ಅವರಿಂದ ರೈತರಿಗೆ ಮತ್ತೆ ನಮ್ಮ ಭೂಮಿಯ ಒಂದು ವಾತಾವರಣಕ್ಕೆ ಅನುಕೂಲವಾಗುವಂತಹ ಒಂದು ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಡಾಕ್ಟರ್ ರಾಜೇಂದ್ರ ಹೆಗಡೆಯವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ತಿಮ್ಮಪ್ಪಗೌಡ್ರೆ, ನಿಮಗೂ ಮತ್ತು ಎಲ್ಲ ಕೇಳುಗರಿಗೂ ವಂದನೆಗಳು. ಡಾಕ್ಟರ್ ರಾಜೇಂದ್ರ ಅವರೇ, ನಮ್ಗೆ ಇವತ್ತು ಈಗ ರೈತ ಉತ್ಪಾದಕ ಸಂಸ್ಥೆಗಳು ಅಂತ ಹೇಳ್ತೇವಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ, ಮತ್ತೆ ಈಗ ಈ ಒಂದು ರೈತ ಉತ್ಪಾದಕ ಸಂಘಗಳ ಉದ್ದೇಶ ಏನು, ಮತ್ತೆ ಯಾವ ತರ ಈ ಜನರು ಅಥವಾ ರೈತರು ಈ ಒಂದು ಸಂಸ್ಥೆಗಳನ್ನ ತಮ್ಮದೇ ಆಗಿ ಮಾಡ್ಕೊಳ್ಬಹುದು, ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ. ಹೇಳ್ತೀನಿ, ಸರಳವಾಗಿ ಹೇಳಕ್ ಪ್ರಯತ್ನ ಮಾಡ್ತೀನಿ. ರೈತ ಉತ್ಪಾದಕ ಸಂಸ್ಥೆಗಳು ಅಂತಂದ್ರೆ, ಡೆಫಿನಿಷನ್ ಹೇಳಬೇಕು ಅಂದ್ರೆ, ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರುವಂತಹ ಸಂಸ್ಥೆಗಳು ಅಂತೇಳಿ. ಅಂದ್ರೆ ಇದರಲ್ಲಿ ಇದರ ನಿರ್ವಹಣೆ ಮಾಡುವಂತವ್ರು ಇರ್ಬೋದು ಅಥವಾ ಇದರಲ್ಲಿ ಷೇರ್ದಾರರಾಗಿರುವಂತವ್ರು ಇರ್ಬೋದು, ಎಲ್ಲರೂ ಸಹ ರೈತರೇ ಆಗಿರ್ಬೇಕು ಅಂತೇಳಿ. ನೌಕರಿ ಮಾಡೋರು ಅಥವಾ ಬೇರೆ ರೀತಿ ವ್ಯವಹಾರ ಮಾಡುವಂತವರು ಇದರಲ್ಲಿ ಷೇರ್ದಾರರಾಗ್ಲಿಕ್ಕೆ ಆಗಲ್ಲ. ಅಂದ್ರೆ ಏನು, ಉತ್ಪಾದಕರು, ಪ್ರೊಡ್ಯೂಸರ್ಸ್, ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತ, ಪ್ರೊಡ್ಯೂಸರ್ಸ್ ಇದರದ್ದು ಷೇರ್ದಾರರ್ ಆಗ. ಸೊ ಈ ಒಂದು ಸಂಸ್ಥೆಗಳ ಒಂದು ಪ್ರಯತ್ನ ಬಹಳ ಹಳೇದು. ಈಗ ನಮ್ಮ ಊರುಗಳಲ್ಲೆಲ್ಲ, ಬಹುಶಃ ನಿಮ್ಗೂ ಗೊತ್ತಿದೆ, ನಿಮ್ಮ ಊರಲ್ಲೂ ಇದೆ, ನಮ್ಮ ಊರಲ್ಲೂ ಇದೆ, ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟೀಸ್ ಅಂತ, ಪ್ಯಾಕ್ಸ್ ಅಂತ. ಅವನು ಒಂದು ರೀತಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳೇ ಅಥವಾ ರೈತರ ಸಂಸ್ಥೆಗಳೇ. ಈಗ ನೀವು ನಮ್ಮ ಕೆಲವೊಂದು ಕಡೆ ಸಿರ್ಸಿಯಲ್ಲಿ, ಉದಾಹರಣೆಗೆ ತೋಟಗಾರಿಕಾ ಸೇರ್ ಸೊಸೈಟಿ TSS ಅಂತ, ಅದು ಒಂದು ರೈತ ಉತ್ಪಾದಕ ಸಂಸ್ಥೆ. ಸಹ್ಯಾದ್ರಿ ಅಂತ ಇದೆ, ಅಮೂಲ್ ಈಸನ್ ವೆರಿ ಗುಡ್ ಎಕ್ಸಾಂಪಲ್, ಒಳ್ಳೆ ಎಕ್ಸಾಂಪಲ್, ಅದು ಒಂದು ರೈತ ಉತ್ಪಾದಕ ಸಂಸ್ಥೆನೆ. ಅಂದ್ರೆ ಎಲ್ಲ ಪ್ರೊಡ್ಯೂಸರ್ಸ್, ಮಿಲ್ಕ್ ಪ್ರೊಡ್ಯೂಸರ್ಸ್, ಅದೇ ಈಗ KMF ಇವರ ಮಿಲ್ಕ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್, ಅವೆಲ್ಲ ದೊಡ್ಡ ದೊಡ್ಡದು, ಬಟ್ ಒಂದು ರಾಜ್ಯಕ್ಕೊಂದು, ಜಿಲ್ಲೆಗೊಂದು, ಹೀಗಿರುವಂತದನ್ನ ಸ್ವಲ್ಪ ಇನ್ನೂ ಸ್ವಲ್ಪ ಕೆಳಮಟ್ಟದಲ್ಲಿ, ತಾಲೂಕಿಗೊಂದು, ಇನ್ನೂ ಸಾಧ್ಯ ಆದ್ರೆ ಹೋಬಳಿಗೊಂದು, ಈ ರೀತಿ ಮಾಡಿದ್ರೆ ಸ್ವಲ್ಪ ನಮ್ಮ ರೈತರಿಗೆ ಇವತ್ತು ರೈತರು ಕಷ್ಟದಲ್ಲಿರುವಂತ ಲೆಸ್ ಪ್ರಿವಿಲೇಜ್ಡ್, ಇನ್ನೂ ರೈತರು ಸಹ ಬಹಳ ಇನ್ನು ಅಗತ್ಯ, ಅವರಿಗೆ ಸಾಕಷ್ಟು ಸಹಾಯದ ಅಗತ್ಯ ಇದೆ. ಸೌಕರ್ಯ ಅವರಿಗೆ ಸಿಗ್ತಾ ಇಲ್ಲ, ಸೌಕರ್ಯ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಅಗತ್ಯ ಇದೆ ಅಂತ ಹೇಳಿ. ಆದಾಯದ ಮೂಲ ಕಡಿಮೆ ಇದೆ, ಆದಾಯದ ಮೂಲಗಳು ಕಡಿಮೆ ಇದಾವೆ ಅವರಲ್ಲಿ. ಒಂದು ಈ ಒಂದು ಎಂಟರ್ಪ್ರೈಸಿಂಗ್ ನೇಚರ್ ಅನ್ನ ಅವ್ರಿಗೆ ಕೊಡ್ಲಿಲ್ಲ ಅಂತಂದ್ರೆ ಅವರು ಏನು ಆದಾಯವನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಆಗೋದಿಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಮೋಸ ಹೋಗ್ತಾರೆ. ಹಾಗಾಗಿ ಈ 2019 ಅದಕ್ಕಿಂತ ಮೊದಲೂ ಸಹ ಕೆಲವೊಂದು ಈ ಐಡಿಯಾಗಳು ಬಂದಿದ್ವು, ರೈತ ಉತ್ಪಾದಕ ಸಂಸ್ಥೆಗಳನ್ನ ಕೆಲವೊಂದು ಆರ್ಗನೈಸೇಷನ್ ಅವರು ಮಾಡಿದ್ರು. ಆದ್ರೂ ಸಹ ಕೇಂದ್ರ ಸರ್ಕಾರ ಇದರೊಳಗೆ ವಿಶೇಷವಾಗಿ ಆಸಕ್ತಿ ವಹಿಸಿ 2019 ನಂತರ ದೇಶದಲ್ಲಿ 10,000 ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡಬೇಕು, ಇದರಿಂದ ರೈತರಿಗೆ ಅನುಕೂಲ ಆಗಬೇಕು, ರೈತರ ಏನು ಆದಾಯ ದ್ವಿಗುಣಗೊಳಿಸಬೇಕು ಅನ್ನುವಂತ ಏನು ಆ ಒಂದು ಯೋಜನೆಯಲ್ಲಿ ಸಾಕಷ್ಟು ಏನು ಕಾರ್ಯವನ್ನು ಮಾಡಿತು. ಇದಕ್ಕೆ ಬಜೆಟ್ನಲ್ಲಿ ಸಾಕಷ್ಟು ಅನುದಾನವನ್ನು ಸಹ ಮೀಸಲಿಡ್ತು. ಹೀಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ದೇಶದಾದ್ಯಂತ ಬೇರೆ ಬೇರೆ ಕಾರ್ಯಕ್ರಮಗಳ ಸಲುವಾಗಿ ಬೇರೆ ಬೇರೆ ಬೆಳೆಗಳ ಸಲುವಾಗಿ ರೈತ ಉತ್ಪಾದಕ ಸಂಸ್ಥೆಗಳನ್ನ ಪ್ರಾರಂಭ ಮಾಡುವಂತಹ ಪ್ರಯತ್ನ ಮಾಡ್ತು. ಅಂದ್ರೆ ಈಗ ರೈತ ಉತ್ಪಾದಕ ಸಂಸ್ಥೆಗಳಂದ್ರೆ ಇದು ಮೊದಲಿಂದಾನೆ ಇದ್ದಿದ್ದು, ಅದಕ್ಕೆ ಅದರದೇ ಆದ ಒಂದು ನೀತಿ ನಿಯಮಗಳಿದಾವೆ, ಕಾಯ್ದೆ ಕಾನೂನುಗಳು ಇದಾವೆ. ಹೌದು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ಡಾಕ್ಟರ್ ರಾಜೇಂದ್ರ. ನೋಡಿ, ಮೊದಲಿಂದನೂ ಇದಾವೆ ಅಂತ ಹೇಳಿದ್ರೆ ಮೊದಲಿಂದನೂ ಇದಾವೆ, ಅವೆಲ್ಲ ಹೆಚ್ಚಿನದಾಗಿ ಕೋಆಪರೇಟಿವ್ ಪ್ರಿನ್ಸಿಪಲ್ಸ್ ಮೇಲೆ, ಅಂದ್ರೆ 1956 ಕಾಯ್ದೆ ಪ್ರಕಾರ. ಹೌದು, ಆವಾಗಿಂದನೂ ಇದೆ, ಅದರದ್ದು ಏನು ಕೋಆಪರೇಟಿವ್ ಪ್ರಕಾರ ಇತ್ತು. ಬಟ್ ಹೆಚ್ಚಿನ ಏನು ಈ ಒಂದು ಸಂಸ್ಥೆಗಳು ಸಾಲ ಸೌಲಭ್ಯಗಳನ್ನ ಕೊಡ್ತಾ ಇದ್ವು, ಆಮೇಲೆ ಕೆಲವು ಸತ್ತಿಗೆ ರೇಷನ್ ಕೊಡುವಂತದ್ದು, ಸಾಕಷ್ಟು ಷರತ್ತುಬದ್ಧವಾಗಿದ್ವು. ಸ್ವಲ್ಪ ಅಲ್ಲಿ ಅದರದ್ದೇ ಆದಂತ ತೊಂದರೆಗಳಿಂದ ಅದರ ಒಂದು ನಿರೀಕ್ಷೆಯ ಪ್ರಮಾಣದಲ್ಲಿ ಅದರಲ್ಲಿರಲಿಲ್ಲ. ಕೆಲವೊಂದ್ ಸರ್ತಿಗೆ ಜನರಿಗೂ ಅಥವಾ ಷೇರ್ದಾರರಿಗೂ ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಳ್ಳಿಕ್ ಆಗಲಿಲ್ಲ. ಕೋಆಪರೇಟಿವ್ ಇದರದ್ದು ಅದರದ್ದೇ ಆದಂತಹ ಸಮಸ್ಯೆಗಳಿದಾವೆ ಅಂತ ಹೇಳೋಣ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಮ್ಮ ರೈತರಿಗೆ ಅದನ್ನ ಫಾಲೋ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ. ಸೊ ಹಾಗಾಗಿ ಈ ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಎರಡೂ ರೀತಿಯ ಕಾಯ್ದೆಗಳನ್ನ ತಂತು. ಅಂದ್ರೆ ಒಂದು, ಇದನ್ನು ಒಂದು ಕಂಪನಿಯನ್ನಾಗಿಯೂ ಸಹ ನೀವು ರಿಜಿಸ್ಟ್ರೇಷನ್ ಮಾಡಬಹುದು. ಇದು ಒಂದು ಕಂಪನಿ, ರೈತರದ್ದೇ ಆದಂತಹ ಕಂಪನಿ, ಅದರಲ್ಲಿ ರೈತರೆಲ್ಲ ಷೇರ್ದಾರರು. ಅದೇ ರೀತಿ ಕೋಆಪರೇಟಿವ್ಸ್, ಇದರೊಳಗೆ ನೀವು ಏನು ಸೌಹಾರ್ದ ಕೋಆಪರೇಟಿವ್ಸ್ ಇರ್ಬೋದು ಅಥವಾ ರೆಗ್ಯುಲರ್ ಕೋಆಪರೇಟಿವ್ಸ್ ಇರ್ಬೋದು, ಈ ರೀತಿಯ ಸಂಸ್ಥೆಗಳನ್ನಾಗಿನೂ ಸಹ ಮಾಡ್ಕೊಂಡು ಮಾಡಿ. ಬಟ್ ಏನೇ ಆದ್ರೂ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದ್ದು, ಬಹುಶಃ ಇವತ್ತು ಕೆಳಗರು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಅರ್ಥ ಮಾಡ್ಕೋಬೇಕಾಗಿದ್ದು ಇದು ಒಂದು ಏನು ಸ್ವಯಂ ಸೇವಾ ಸಂಸ್ಥೆ ಅಲ್ಲ, ಇದೊಂದು ಎನ್ ಜಿ ಒ ಅಲ್ಲ, ಇದೊಂದು ಲಾಭ ಮಾಡಬೇಕಾದಂತಹ ಸಂಸ್ಥೆ. ಲಾಭ ಮಾಡಿ ಕೊಡಬೇಕಾದ, ಲಾಭ ಮಾಡಿ ರೈತರಿಗೆ ಡಿವಿಡೆಂಡ್ ಅನ್ನ ಕೊಡಬೇಕು. ಹಾಗಾಗಿ ಬೇರೆ ಬೇರೆ ಕಾರ್ಯಚಟುವಟಿಕೆಗಳನ್ನ ಮಾಡಬಹುದು. ಅಂದ್ರೆ ಯಾವುದೇ ರೈತರು ತಮ್ದು ಉತ್ಪನ್ನಗಳನ್ನ ಮಾರ ಸಲುವಾಗಲಿ ಅಥವಾ ತಂದು ಅದು ಆ ಜಾಗದಲ್ಲಿ ಕೊಡೋದಾಗ್ಲಿ, ಈ ತರ ಒಂದು ವೇದಿಕೆ ಮಾಡ್ಕೊಡ್ಬೇಕು ಅಂತ. ಹೌದು, ಹೀಗೆ ಅಂದ್ರೆ ಏನ್ ರೈತ ಉತ್ಪಾದಕ ಸಂಸ್ಥೆಗಳು ಏನೇನು ಕಾರ್ಯಚಟುವಟಿಕೆಗಳನ್ನ ಮಾಡಬಹುದು ಅಂತಂದ್ರೆ, ಒಂದು ನೀವೀಗ ಹೇಳಿದ್ರಲ್ಲ, ರೈತರು ಬೆಳೆದಂತಹ ಬೆಳೆಗಳನ್ನ ಒಂದು ಸೂಕ್ತವಾದಂತಹ ಬೆಲೆಗೆ ಮಾರುಕಟ್ಟೆಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡುವುದು, ಔಟ್ಪುಟ್ ಮಾರ್ಕೆಟಿಂಗ್ ಅಂತ ಹೇಳಿ. ರೈತರಿಗೆ ಇದು ಬಹಳ ಕಡೆಗೆ ತೊಂದರೆ ಆಗಿದೆ. ಕೆಲವೊಂದು ಅಡಿಕೆ ಕಬ್ಬು ಇಂತಲ್ಲೆಲ್ಲ ಇವತ್ತು ಕಂಪನಿಗಳಿದಾವೆ, ಅವು ಹೇಗೋ ಮ್ಯಾನೇಜ್ ಆಗ್ತವೆ. ಇನ್ನು ಸಣ್ಣ ಸಣ್ಣ ಬೆಳೆಗಳು, ಉದಾಹರಣೆಗೆ ನಮ್ದು ಸ್ಪೈಸಸ್, ಕಾಳುಮೆಣಸು, ಲವಂಗ, ಯಾಲಕ್ಕಿ, ಸ್ವಲ್ಪ ಸ್ವಲ್ಪ ಬೆಳೆದಿರ್ತಾರೆ. ಒಬ್ಬೊಬ್ಬ ರೈತರ ಹತ್ರ ಒಂದು 500 ಕೆಜಿ ಇರ್ಬೋದು, 300 ಕೆಜಿ ಇರ್ಬೋದು, 50 ಕೆಜಿ ಇರ್ಬೋದು, 10 ಕೆಜಿ ಇರ್ಬೋದು, 5 ಕೆಜಿ ಬೆಳೆಯುವವರು ಸಣ್ಣ ಸಣ್ಣ ಬೆಳೆಗಾರರು ಇದ್ದಾರೆ. ಈ ರೈತ ಉತ್ಪಾದಕ ಸಂಸ್ಥೆಗಳ ಟಾರ್ಗೆಟ್ ಏನೇ ಸಣ್ಣ ಮತ್ತು ಅತಿ ಸಣ್ಣ ಬೆಳೆಗಾರರು, ದೊಡ್ಡವರು ಇರಬಾರ್ದು ಅಂತಲ್ಲ, ಆದ್ರೆ ಇವರು ಲೆಸ್ ಪ್ರಿವಿಲೇಜ್ಡ್ ಅಂತ ಹೇಳಿ ಕಡಿಮೆ ಉತ್ಪನ್ನ ಮಾಡೋರೇ ಜಾಸ್ತಿ. ಹಾಗಾಗಿ ಒಂದು ಔಟ್ಪುಟ್ ಮಾರ್ಕೆಟಿಂಗ್ ಇದರೊಳಗೆ ಒಂದು ಅವಕಾಶ ಅಥವಾ ಒಂದು ಕೆಲಸ. ಎರಡನೇದೇನು ಅಂತಂದ್ರೆ ಇದರೊಳಗೆ ಇನ್ಪುಟ್ ಪರಿಕರ, ಕೃಷಿ ಪರಿಕರಗಳು, ಕೃಷಿ ಪರಿಕರಗಳನ್ನ ನಾವು ಏನು ಎಲ್ಲರೂ ಒಟ್ಟಾಗಿದ್ದಂತ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ಸ್ ಅಥವಾ ಡೈರೆಕ್ಟ್ ಆಗಿ ಕಂಪನಿಗಳ ಜೊತೆಗೆ ನಾವು ನೆಗೋಷಿಯೇಟ್ ಮಾಡಿಕೊಂಡು ಮಾರ್ಕೆಟ್ ನಲ್ಲಿ ಸಿಗುವಂತಹ ಬೆಳೆಗಳಿಗಿಂತ ಕಡಿಮೆ ಬೆಲೆಗೆ ಕೊಡಬಹುದು. ಇದು ಎರಡನೇ, ಇದು ಒಂದು ಅನುಕೂಲ ಇದೆ. ಇದು ಎರಡನೇ ಅನುಕೂಲ. ಅನುಕೂಲ ಮೊದಲೇ ಅನುಕೂಲ, ತಮ್ಮ ಉತ್ಪನ್ನಗಳನ್ನ ತಂದು ಮಾರುವ ವ್ಯವಸ್ಥೆ ಒಳ್ಳೆ ಬೆಲೆಗೆ ಕೃಷಿಗೆ ಪೂರಕವಾದ ಕೃಷಿ ಪರಿಕರಗಳು, ಕೃಷಿ ಉಪಕರಣಗಳನ್ನ, ಕೃಷಿ ಉಪಕರಣ ಇರ್ಬೋದು ಅಥವಾ ಕೃಷಿಗೆ ಅವನ್ನೆಲ್ಲ ಮಾಡಬಹುದು. ಅದೇ ಮೂರನೇದು, ಕೃಷಿ ಜ್ಞಾನವನ್ನು ವೃದ್ಧಿಸುವಂತ ಕೆಲಸವನ್ನ ಮಾಡಬಹುದು. ಅಂದ್ರೆ ಕೃಷಿಯಲ್ಲಿ ಈಗ ಇನ್ನೋವೇಷನ್ಸ್ ಆಗಿದೆ ಮಾಡುವಂತದ್ದು, ಅದನ್ನು ಮಾಡಬಹುದು. ಅಂದ್ರೆ ಈಗ ಕೂಲಿ ಕಾರ್ಮಿಕರ ಕಡಿಮೆ ಮಾಡೋ ಒಂದು ತಂತ್ರಜ್ಞಾನ ಇರ್ಬೋದು, ಅದನ್ನ ಅಳವಡಿಸಿಕೊಳ್ಳೋದು, ಇನ್ನೇ ಯಾವುದು ಹೊಸ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳೋದು, ಹೊಸ ತಂತ್ರಜ್ಞಾನದ ಬಗ್ಗೆ ಮಾಹಿತಿಗಳನ್ನ ತಲುಪಿಸುವಂತದ್ದು. ಈಗ ಉದಾಹರಣೆ ಹಸಿರು ಮನೆ ಮಾಡ್ಕೊಳ್ಳೋದಿರ್ಬೋದು ಅಥವಾ ಈಗ ನೆಟ್ ಹಾಕಿ ನೀವು ಕೃಷಿ ಮಾಡೋದಿರ್ಬೋದು, ಹೊಸ ಪದ್ಧತಿಗಳು, ಹೊಸ ತಂತ್ರಜ್ಞಾನಗಳನ್ನ ಸಾಕಷ್ಟು ಇನ್ನೋವೇಷನ್ಸ್ ಇವತ್ತು ಕೃಷಿಯಲ್ಲಿ ಆಗಿದೆ, ದಿನ ದಿನ ಆಗ್ತಾ ಇದೆ. ಸೊ ಹಾಗಾಗಿ ಇವರೆಲ್ಲ ಒಟ್ಟಾಗಿದ್ದಾಗ ಏನ್ ಮಾಡಬಹುದು, ಒಂದು ತರಬೇತಿ ಕಾರ್ಯಕ್ರಮ ಇರ್ಬೋದು, ಒಂದು ಅಧ್ಯಯನ ಪ್ರವಾಸ ಇರ್ಬೋದು, ಅಥವಾ ಒಂದು ಏನು ಎಕ್ಸ್ಪೀರಿಯನ್ಸ್ ಶೇರಿಂಗ್, ಅನುಭವವನ್ನು ಶೇರ್ ಮಾಡ್ಕೊಳ್ಳುವಂತದ್ದು ಇರ್ಬೋದು, ಎಲ್ಲರೂ ಒಟ್ಟಾಗಿ ಆದ್ರೆ ಅದನ್ನ ಸುಲಭವಾಗಿ ಹಂಚಲಿಕ್ಕೆ ಅನುಕೂಲ ಆಗುತ್ತೆ. ನಿಭಾಯಿಸ್ಕೋಬಹುದು. ಒಬ್ಬೊಬ್ಬರು ಮನೆಗಳಿಗೂ ಹೋಗಿ ಇದನ್ನ ತಿಳಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಇದರಲ್ಲಿ ದೊಡ್ಡ ಪ್ರಮಾಣದ ಬಂಡವಾಳ ಬೇಕಾಗುತ್ತೆ. ಈಗ 100 ಜನ ಬಂಡವಾಳ ಬೇಕಾಗೋದು ಒಬ್ಬ ಮಾಡಕ್ಕಾಗುತ್ತಾ? ಅದೇ, ಅದು ಭಾರ ಆಗುತ್ತೆ ಅವನಿಗೆ ಬಹಳ. ಈಗ ಉದಾಹರಣೆಗಾಗಿ ಈಗ ನಮ್ಮ ಡ್ರೋನ್ ಟೆಕ್ನಾಲಜಿ ಮೂಲಕ ನೀವು ಕೀಟನಾಶಕ ಸಿಂಪರಣೆ ಮಾಡೋದು ಅಥವಾ ಏನೋ ಬೇರೆ ಏನೋ ಮಾಡೋದು ಅಂತದ್ದು ಓದ್ಕೊಂಡು 100 ರೈತರು ಸೇರಿದ್ರೆ ಇದು ಸುಲಭ ಆಗುತ್ತೆ. ಒಬ್ಬರು ರೈತರು ಸೇರಿದಾಗ ಇಂಥ ಒಂದು ಅನುಕೂಲತೆಯನ್ನ ತಂದು ಕೊಡೋದು ಈ ಒಂದು ಒಂದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತೇಳಿ. ಇನ್ನೊಂದು ಕೆಲಸ ನೆಕ್ಸ್ಟ್ ನಾಲ್ಕನೇದು ಅಂತಂದ್ರೆ ಕಾಮನ್ ಫೆಸಿಲಿಟಿ ಸೆಂಟರ್ಸ್ ಅಂತ ಹೇಳ್ತೀವಿ. ನೀವು ಟ್ರ್ಯಾಕ್ಟರ್ಗಳನ್ನ ಡ್ರೋನ್ಗಳನ್ನ ನೀವು ಕಾಮನ್ ಆಗಿ ಇಟ್ಕೊಂಡು ಎಲ್ಲಾ ಷೇರ್ದಾರರಿಗೆ ಒಂದು ಕನಿಷ್ಠ ಬಾಡಿಗೆ ರೂಪದಲ್ಲೋ ಏನೋ ಎಲ್ಲರಿಗೂ ಆ ಸೇವೆಯನ್ನ ಅನುಕೂಲ ಮಾಡಿಕೊಡುವಂತ ಕೆಲಸಗಳನ್ನ ಮಾಡಬಹುದು. ಐದನೇದಾಗಿ ಟ್ರೇಡಿಂಗ್ ಆಕ್ಟಿವಿಟೀಸ್ ನ ಮಾಡಬಹುದು. ಈಗ ನಮ್ಮಲ್ಲಿ ಏನು ಉದಾಹರಣೆಗೆ ನಾವು ಏನು ಬೇಳೆಕಾಳುಗಳನ್ನ ಬೆಳೀತಾ ಇಲ್ಲ, ಹೌದು, ಆದ್ರೆ ಬೇರೆ ಯಾವ್ದೋ ಒಂದು ಊರಲ್ಲಿ ಬೆಳೀತಾ ಇದ್ದಾರೆ, ಅವ್ರ ಹತ್ರ ನಾವು ಕರೀ, ನಮ್ಮ ಪ್ರೊಡ್ಯೂಸರ್ಸ್ ಅಲ್ಲ ಅವರು, ಹೌದು, ಆದ್ರೆ ನಮ್ಮ ನಮ್ಮ ಷೇರ್ದಾರಿಗೆ ಬೇಕಾಗತ್ತೆ ಅಂತಂದ್ರೆ ಅವ್ರ ಮೂಲಕವಾಗಿ ತಂದುಕೊಂಡು ನಮ್ಮ ಷೇರ್ದಾರಿಗೆ ಹಂಚಬಹುದು, ಇಲ್ಲ ನಮ್ಮ ಮೂಲಕವಾಗಿ ನಾವು ಯಾವ್ದೋ ಕೆರೆ ಕನೆಕ್ಷನ್ ಇರುವಂತದ್ದು ಇನ್ನೊಬ್ಬರಿಗೆ ನಾವು ಅವ್ರ ಹತ್ರ ಖರೀದಿ ಮಾಡೋದು, ಇವ್ರಿಗೆ ಕೊಡೋದು. ಸ್ವಲ್ಪ ಟ್ರೇನಿಂಗ್ ಸಂಸ್ಥೆಗಳು ಎರಡು ಆರ್ಗನೈಸೇಷನ್ ಪಕ್ಕದಲ್ಲಿ ನಿಮ್ದು ಸಂಬಂಧ ಸಂಪರ್ಕನು ಬೆಳೆದಂಗಾಗತ್ತೆ ನೆಟ್ವರ್ಕಿಂಗ್ ಚೆನ್ನಾಗಿ ಆಗ್ತವೆ, ಹೌದು, ಇದರಿಂದ ಅನುಕೂಲಗಳಾಗ್ತವೆ. ಹೀಗಾಗಿ ಬೇರೆ ಬೇರೆ ರೀತಿಗಳಲ್ಲಿ ಕಾರ್ಯಚಟುವಟಿಕೆಗಳನ್ನ ಮಾಡಬಹುದು. ಈ ಮಾಡುವಂತ ಸಂದರ್ಭದಲ್ಲಿ ಲಾಭ ಮಾಡಬೇಕು ಅಂದ್ರೆ ಏನೋ ಸುಸ್ಥಿರತೆ ಬರಬೇಕಲ್ಲ, ಹೌದು, ಸಸ್ಟೈನಬಲ್ ಆಗ್ಬೇಕಲ್ಲ, ನೀವು ನೌಕರ್ ಇರ್ತಾರೆ, ಬಾಡಿಗೆ ಕೊಡಬೇಕು, ಬಿಲ್ಡಿಂಗ್ ಇರುತ್ತೆ, ಗೋಡೌನ್ ಮಾಡಬೇಕು, ಪ್ರೊಸೆಸಿಂಗ್ ಯೂನಿಟ್ಸ್ ಮಾಡಬೇಕು, ಇವೆಲ್ಲದಕ್ಕೂ ಖರ್ಚಾಗ್ತವೆ. ಈ ಖರ್ಚಾಗ್ತವೆ ಅಂತಂದ್ರೆ ಆ ಖರ್ಚಿಗೆ ಬೇಕಾಗಿರುವಂತಹ ದುಡ್ಡುಗಳನ್ನ ನಾವು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಇವೆಲ್ಲ ಚಟುವಟಿಕೆಗಳನ್ನ ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡಬಹುದು. ನೀವು ಆವಾಗ ಹೇಳ್ದಂಗೆ ಇದನ್ನ ಒಬ್ಬಿಬ್ರ ಹತ್ರ ಮಾಡಕ್ಕಾಗಲ್ಲ, ಎಲ್ಲಾದ್ರೂ ಒಟ್ಟಾದ್ರೂ ಮಾತ್ರ ಮಾಡಕ್ಕಾಗತ್ತೆ ಅಂತ ಹೇಳುವಂತ ಉದ್ದೇಶಕ್ಕೆ 1,000-1,500 ಜನ ಷೇರ್ದಾರರವರೆಗೆ ಸೇರಿಸಿಕೊಂಡು ಈ ರೀತಿ ಆಕ್ಟಿವಿಟೀಸ್ ಅನ್ನು ಮಾಡಬಹುದು ಅಂತ ಹೇಳಿ ಸರ್ಕಾರ ಪ್ಲಾನ್ ಮಾಡಿ ಅದಕ್ಕೆ ಬೇಕಾಗಿರುವಂತ ಅನುದಾನವನ್ನು ಸಹ ಕೊಡ್ಲಿಕ್ಕೆ ಸರ್ಕಾರನೇ ಹಿಂದೆ ನಿಂತಿರುತ್ತೆ. ಹೌದು, ನಿಮ್ಮ ಬೆಂಬಲಕ್ಕೆ ಅದು ಇರ್ತದೆ. ನೀವು ಮಾಡಿ ಮಾಡಿ, ನಿಮ್ಮ ಇನ್ಕಮ್ ಜಾಸ್ತಿ ಆದ್ರೆ ನಮ್ಮ GDP ಜಾಸ್ತಿ ಆಗುತ್ತೆ ಅಂತ ಸರ್ಕಾರ ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸುತ್ತೆ. ಸರ್ಕಾರ ಕಾಳಜಿ ವಹಿಸಿದೆ, ಸರ್ಕಾರ ಇದಕ್ಕೆ ಸಾಕಷ್ಟು ಅನುದಾನವನ್ನು ಸಹ ಕೊಟ್ಟಿದೆ ಪ್ರಾರಂಭದಲ್ಲಿ. ಮೊದಲ 3 ವರ್ಷ ಸ್ವಲ್ಪ ಇವರಿಗೆಲ್ಲ ರೈತರು ಸಾಕಷ್ಟು ಜನರಿಗೆ ಏನು ಅವರಿಗೆ ವ್ಯವಹಾರ ಜ್ಞಾನ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಬೇರೆ ಕೃಷಿ ವ್ಯವಹಾರ ಜ್ಞಾನ ಇರಬಹುದು, ಬಿಸಿನೆಸ್ ನಲ್ಲಿ ಏನು ಇರೋದಿಲ್ಲ ಅವರಿಗೆ. ಹಾಗಾಗಿ ಬಿಸಿನೆಸ್ ನಲ್ಲಿ ಅವ್ರಿಗೆ ಮಾಡ್ಲಿಕ್ಕೆ ಪ್ರಾರಂಭದ ದಿನಗಳಲ್ಲಿ ಕಷ್ಟ ಆಗತ್ತೆ ಅಂತೇಳಿ ನಿಮಗೆ ಅದಕ್ಕೆ ಅಂದ್ರೆ ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡುವಂತ ದಿನಗಳಲ್ಲಿ ಪ್ರತಿ ತಿಂಗಳಿಗೂ 50,000 ಆಗುವಷ್ಟು ಹಣಕಾಸಿನ ವ್ಯವಸ್ಥೆ ಮಾಡಿದೆ. ಅಂದ್ರೆ ಸಿಬ್ಬಂದಿ ಸಂಬಳ ಇರ್ಬೋದು, ರೆಂಟ್ ಕೊಡುವಂತದ್ದು ಇರ್ಬೋದು, ಅಥವಾ ಸಣ್ಣ ಪುಟ್ಟ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಗಾಗಿ ಒಂದಿಷ್ಟು ಸಿಬ್ಬಂದಿಗಳನ್ನು ಕೂಡ ನಾವು ಮಾಡ್ಕೊಳ್ಬಹುದು. ಹೌದು, ಅದ್ರ ಕೊಡ್ಲಿಕ್ಕಾದ್ರೆ ಇವ್ರ ಹತ್ರ ಪ್ರಾರಂಭದ ಹಂತದಲ್ಲಿ ದುಡ್ಡು ಇರೋದಿಲ್ಲ. ಹೌದು, ಅದ್ರ ಸಲುವಾಗಿ ಸರ್ಕಾರ ಅದನ್ನು ವ್ಯವಸ್ಥೆ ಮಾಡಿ ಕೊಟ್ಟಿದೆ. ಒಂದು ಸಂಸ್ಥೆ ಹುಟ್ಟಾಕದ್ಮೇಲೆ ಇಂತಿಷ್ಟು ಸಿಬ್ಬಂದಿ ಅವರು ಅವಕಾಶ ಕಲ್ಪಿಸಿಕೊಟ್ಟಿದೆ. ಹೌದು, ಅದು ಅಂದ್ರೆ ಅದು ಒಂದು ಬಹಳ ಇಂಪಾರ್ಟೆಂಟ್ ನೀವು ಹೇಳಿದ ಪಾಯಿಂಟ್. ಇದರೊಳಗೆ ರೈತರಿಗೆ ಅನುಕೂಲಗಳ ಜೊತೆ ಜೊತೆಗೆ ಕೆಲವೊಂದು ಸಿಬ್ಬಂದಿಗಳನ್ನ ಅವರಿಗೆ ತರಬೇತಿ ಕೊಡುವಂತದ್ದಿರ್ಬೋದು, ಅವರಿಗೆ ಲೈವ್ಲಿಹುಡ್ ಕ್ರಿಯೇಟ್ ಮಾಡುವಂತದ್ದಿರ್ಬೋದು. ಅವರಿಗೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಈ ರೀತಿ ಅನುಭವ ಇರುವಂತಹ ಜನರನ್ನ ರೆಡಿ ಮಾಡ್ಬೇಕಲ್ಲ, ಎಂಟರ್ಪ್ರೈಸಿಂಗ್ ಆಕ್ಟಿವಿಟೀಸ್. ಸೊ ಯುವಕರನ್ನ ಟ್ರೈನಿಂಗ್ ಕೊಡುವಂತದ್ದಿರ್ಬೋದು, ಯುವಕರಿಗೆ ನೌಕರಿ ಕೊಡುವಂತದ್ದಿರ್ಬೋದು, ಇದೆಲ್ಲ ಆಕ್ಟಿವಿಟಿನೂ ಇದರೊಳಗೆ ಅಡಕವಾಗಿದೆ. 2019 ಪ್ರಾರಂಭವಾದಂತಹ ಯೋಜನೆ, ಆದ್ರೆ ಅದರಲ್ಲಿ 10,000 ಆಗಿದ್ದು ಈಗ ಅದು ಅಷ್ಟು ಸುಲಭ ಇಲ್ಲ, ಲಕ್ಷಾಂತರ ಆಗತ್ತೆ. ಈಗ ಏನು ನಾವು ಪ್ರತಿ ಬ್ಲಾಕ್ ಗೆ ಒಂದೊಂದು ಅಂತಂದ್ರೆ 10,000, ಇನ್ನು ಮುಂದಿನ ದಿನಗಳಲ್ಲಿ ಈ ಅನುಭವವನ್ನ ಬಳಸಿಕೊಂಡು ಪ್ರತಿ ಹೋಬಳಿಗೆ ಆಯ್ತು ಅಂತಂದ್ರೆ 30,000 ಆಗುತ್ತೆ ಅಥವಾ 40,000 ಆಗುತ್ತೆ. ಆತರ ಅದೇ ಇದೇ ರೀತಿನೇ ಪ್ರತಿ ಹಳ್ಳಿ ಹಳ್ಳಿಗಳಿಗೂ ಅಥವಾ ಪ್ರತಿ ಪಂಚಾಯತ್ ಲೆವೆಲ್ನೊಳಗೂ. ಆದ್ರೆ ಈಗ ನಮ್ದೇನು ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟೀಸ್ ಇದಾವಲ್ಲ, ಅವೆಲ್ಲವುದನ್ನು ಸಹ ರೈತ ಉತ್ಪಾದಕ ಸಂಸ್ಥೆಗಳಾಗಿ ಬದಲಾಗಬೇಕು ಅನ್ನುವಂಥದ್ದು ಒಂದು ನಿರೀಕ್ಷೆ ಇದೆ. ಆವಾಗ ನೀವು ಹೇಳ್ದಂಗೆ ಲಕ್ಷಾಂತರ ರೈತ ಉತ್ಪಾದಕ ಸಂಸ್ಥೆಗಳಾಗ್ತವೆ. ಕೇಂದ್ರ ಸರ್ಕಾರ ಅಥವಾ ಸರ್ಕಾರ ಇರ್ಬೋದು, ಅವ್ರದ್ದು ಯೋಜನೆನೆ ಆತರ ಇರುತ್ತೆ. ಎಲ್ಲರಿಗೂ, ದೇಶದ ಎಲ್ಲ ಅನ್ನದಾತರಿಗೂ ಇದು ಒಂದು ಉಪಯೋಗ ಆಗ್ಲಿ ಅನ್ನೋ ದೃಷ್ಟಿಯಿಂದನೇ ಇಂಥ ಒಂದು ದೊಡ್ಡ ಯೋಜನೆಗಳನ್ನ ಆದಾಶೆ ಇಟ್ಕೊಂಡೇ ತಂದಿರ್ತಾರೆ. ಜನ ಕೂಡ ಇದನ್ನ ಅರ್ಥ ಮಾಡಿಕೊಂಡು ಅಲ್ಲಲ್ಲಿ ಇದನ್ನ ಬಳಕೆಗೆ ಈಗಾಗಲೇ ತಂದಿದ್ದಾರೆ. ಇನ್ನೂ ಕೂಡ ಇದು 10-6 ಮಟ್ಟದಲ್ಲಿ ಬೆಳಿಬೇಕು, ಹಂತ ಹಂತವಾಗಿ ಇದು ಬೆಳೆದು ಆವಾಗ ರೈತರ ಹಣ ದ್ವಿಗುಣ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನೊಂದು, ಡಾಕ್ಟರ್ ರಾಜೇಂದ್ರ ಹೆಗಡೆಯವರೇ, ಈಗ ಈ ಒಂದು ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ಏನು ರೈತ ಉತ್ಪಾದನಾ ಸಂಸ್ಥೆಗಳು ಅಂತ ಹೇಳಿದ್ರಿ, ಇದು ಈಗ ಯಾವ್ಯಾವ ಮಟ್ಟದಲ್ಲಿ ನಾವು ಮಾಡ್ಬೋದು? ಹೀಗೆ ಒಂದು ಊರಿದೆ, ಒಂದು 50 ಜನ ರೈತರು ಇದ್ದಾರೆ, ಒಂದೊಂದು ಅಥವಾ ಒಂದು 10 ಜನ ರೈತರು ಇದ್ದಾರೆ, ಅವರು ಒಂದು ಸಹಮನಸ್ಸಿದೆ, ಅವರು ಅಂತವ್ರು ಮಾಡ್ಬೋದಾ? ಏನ್ ಬೇಕಾಗುತ್ತೆ? ಇದು ಒಂದು ಪಾಯಿಂಟ್ ತಕೊಂಡು ಅಲ್ಲಿಂದ ಹೇಳ್ತೀನಿ. ಸಹಮನಸ್ಸು, ಲೈಕ್ ಮೈಂಡೆಡ್ ಆಯ್ತು ಅಂತಂದ್ರೆ ಇದು ಬಹಳ ಚೆನ್ನಾಗಿ ಬೆಳೆಯುತ್ತೆ. ಅದೇ ಅದೇ ಅದೇ, ಲೈಕ್ ಮೈಂಡೆಡ್ ಇಲ್ಲ, ಅವರಲ್ಲಿ ಡಿಫ್ರೆನ್ಸಸ್ ಇತ್ತು ಅಂತಂದ್ರೆ ಈ ರೈತ ಉತ್ಪಾದಕ ಸಂಸ್ಥೆಗಳು ಮುಂದೆ ಹೋಗೋದು ಬಹಳ ಕಷ್ಟ. ಸೊ ಒಂದು, ಹಾಗಾಗಿ ಅದ್ರ ಜೊತೆಗೆ ಕೆಲವರಾದ್ರೂ ಸ್ವಲ್ಪ ತ್ಯಾಗ ಮನೋಭಾವದವ್ರು ಇರ್ಬೇಕು. ಯಾಕೆಂದ್ರೆ ಇದನ್ನ ಎಲ್ಲ ಇವತ್ತಿನ ದಿನಗಳಲ್ಲಿ ಯಾರ ಹತ್ರನು ಆ ರೀತಿ ತ್ಯಾಗ ಮನೋಭಾವ ಇರೋದಿಲ್ಲ, ಇರಲ್ಲ. ಅದೇ ಯಾಕೆ ಸ್ವಲ್ಪ ಸೊಸೈಟಿಗೆ ನಮ್ಮ ಸಮಾಜಕ್ಕೆ ನಾವು ದಿನ ಅಂದ್ರೆ ಈ ಜಗ ಸಮಾಜದಿಂದ ನಾವು ಬಂದಿದ್ದೀವಿ, ಈ ಸಮಾಜಕ್ಕೆ ನಾವು ಏನಾದ್ರು ಕೊಡುಗೆ ಕೊಡೋಣ ಅಂತ ಹೇಳುವಂತಹ ಅಭಿಪ್ರಾಯದ್ರೂ ಇರ್ಬೇಕಾಗುತ್ತೆ. ನಿರ್ದೇಶಕರು ಇದನ್ನ ಕಂಪನಿಯ ರೂಪದಲ್ಲಿ ಮಾಡಿದ್ರೆ ಪ್ರಾರಂಭದ ಹಂತದಲ್ಲಿ ಒಂದು 10 ಜನರಿಂದ ಪ್ರಾರಂಭ ಮಾಡಬಹುದು. ಅದೇ ಸೊಸೈಟಿ ರೂಪದಲ್ಲಿ ಲೈಕ್ ಮೈಂಡೆಡ್ 10 ಜನ ಪ್ರಾರಂಭದಲ್ಲಿ, ಆಮೇಲೆ ಅದರ ಸೊಸೈಟಿ ಮೂಲಕವಾಗಿ ಮಾಡಿದ್ರೆ ಕನಿಷ್ಠ 50 ಜನ ಇರಬೇಕಾಗುತ್ತೆ. ಇವೆಲ್ಲ ಬೇರೆ ಬೇರೆ ರೂಲ್ಸ್ ಅಂದ್ರೆ ಅವರು ಹಣಕಾಸಿನ ತಾಕತ್ತಿನ ಮೇಲೆ ಹೋಗುತ್ತಿದೆ. ಕರೆಕ್ಟ್. ಆದ್ರೆ ಇದ್ರೊಳಗೆ ಏನ್ ಮಾಡಿದ್ದಾರೆ ಈ ನಮ್ಮ ಎಫ್ ಪಿ ಓದಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ನೊಳಗೆ ಇದರೊಳಗೆ ಕನಿಷ್ಠ ಒಂದು ರೈತರು ಎರಡು ಶೇರ್ ಅನ್ನಾದ್ರೂ ತಗೋಬಹುದು. 2000 ಅವ್ರು ಕಾಂಟ್ರಿಬ್ಯೂಟ್ ಮಾಡಬಹುದು, ಬೇಕಾದ್ರೂ ಶೇರ್ ತಗೋಬಹುದು. ಆದ್ರೆ ಅವರಿಗೆಲ್ಲರಿಗೂ ನಾಳೆಗೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಡೈರೆಕ್ಟ್ ನಿರ್ದೇಶಕರನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲರಿಗೂ ಮತ ಮಾತ್ರ ಒಂದೇ. ಒಬ್ಬನು ಒಂದ್ ಶೇರ್ ತಗೊಂಡ್ರು ಒಂದೇ ಮತ, ಅವನು 10 ಶೇರ್ ತಗೊಂಡ್ರು ಒಂದೇ ಮತ ಇರೋದು. ವೋಟಿಂಗ್ ಎಲ್ಲರೂ ಈಕ್ವಲ್ ದೇ ಆರ್. ಅಂದ್ರೆ ಎಫ್ ಪಿಒದಲ್ಲಿ ಅವರು ಎಲ್ಲರೂ ಈಕ್ವಲ್. ನನ್ ಜಾಸ್ತಿ ಶೇರ್ ಇದೆ, ನಾನೇ ಚೇರ್ಮನ್ ಆಗ್ತೀನಿ, ನನ್ ಮಾತನಾಡಿಬೇಕು, ಹಾಗೆಲ್ಲ ನಡೆಯಲ್ಲ. ಇದು ಎಲ್ಲರೂ ಈಕ್ವಲ್, ಎಲ್ಲ ಶೇರ್ದಾರರು ಈಕ್ವಲ್ ಪ್ರತಿಯೊಬ್ಬರಿಗೂ. ಆದ್ರೆ ಏನು ರೈತರಿಗೆ ಅಷ್ಟೊಂದು ಎಂಟರ್ಪ್ರೈಸಿಂಗ್ ಇರಲ್ಲ, ಅವರಿಗೆ ಬಿಸ್ನೆಸ್ ಮಾಡಿ ರೂಢಿ ಇರೋದಿಲ್ಲ. ಅವರು ಕೆಲವೊಂದ್ಸರ್ತಿಗೆ ಶೇರನ್ನ ಕೊಟ್ಬಿಡ್ತಾರೆ, ಕೊಟ್ಬಿಟ್ಟು ಆದ್ರೆ ಮುಂದಿನ ಅಂದ್ರೆ ಮುಂದಾಳತ್ವ ವಹಿಸ್ಕೊಳ್ಳಿಕ್ಕೆ ಬಹಳಷ್ಟು ಜನ ರೆಡಿ ಇರೋದಿಲ್ಲ. ಅವರಿಗೆ ಲಾಭಗಳು ಬೇಕು, ಇದ್ ಬೇಕು, ಎಲ್ಲದು ಗೊತ್ತಿರುತ್ತೆ. ಆದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್ ನ ಬರ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ. ಅದ್ರೊಳಗು ಇವತ್ತಿನ ಯುವಕರು ವಿಶೇಷವಾಗಿ ಕೃಷಿಯೊಳಗೂ ಇನ್ವಾಲ್ವ್ ಆಗ್ತಾ ಇಲ್ಲ, ಈ ರೀತಿ ಕಾರ್ಯಕ್ರಮಗಳು ಇನ್ವಾಲ್ವ್ ಆಗ್ತಾ ಇಲ್ಲ, ಬರೀ ಹಿರಿಯರಷ್ಟೇ ಇನ್ವಾಲ್ವ್ ಆಗಿದ್ದಾರೆ. ಸೊ ಇದ್ರ ಉದ್ದೇಶ ಏನು, ಯುವಕರು ಸಹ ಬಂದ್ಕೊಂಡು ಇದ್ರ ಜೊತೆ ಸೇರ್ಕೊಂಡು ಈ ಮುಂದಾಳತ್ವವನ್ನು ಕಲಿತ್ಕೊಂಡು ತರಬೇತಿ ತಗೊಂಡು ಮುಂದಿನ ದಿನಗಳಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಎರಡು ರೀತಿಯಲ್ಲೇ ನೋಂದಣಿ ಮಾಡಿ, ಒಂದು ಕಂಪನಿಯಾಗಿ ನೋಂದಣಿ ಮಾಡ್ಕೋಬೇಕು. ಕಂಪನಿ ಆಕ್ಟ್ ಅಂತ ಇದೆ, ಅದು ಈಗ ಸ್ವಲ್ಪ ಈಗ ಇತ್ತರಾಗಿ 2013-14 ನಂತರ ಅದು ಚೇಂಜಸ್ ಆಗಿದಾವೆ. ಸೊಸೈಟೀಸ್ ಆಕ್ಟ್ ಇಂತಿದೆ. ಸೊಸೈಟೀಸ್ ಆಕ್ಟ್ ಸ್ಟೇಟ್ ಗೌರ್ಮೆಂಟ್ ಇದು, ಕಂಪನೀಸ್ ಆಕ್ಟ್ ಕಾಮನ್ ಆಗಿ ಇಡೀ ಭಾರತ ದೇಶಕ್ಕೆ ಒಂದೇ ಆಕ್ಟ್. ಅದು ಎರಡು ಆಕ್ಟ್ ನೊಳಗೂ ಮಾಡಬಹುದು. ಅದರೊಳಗೆ ಅದಕ್ಕೆ ಸೂಕ್ತವಾಗಿ ಮಾಹಿತಿ ಕೊಡ್ಲಿಕ್ಕೆ ಇವತ್ತು ಆಡಿಟರ್ಸ್ ಇರ್ಬೋದು, ಕಂಪನಿ ಸೆಕ್ರೆಟರೀಸ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ರಿಜಿಸ್ಟರ್ ಮಾಡ್ಲಿಕ್ಕೆ ನಮ್ದು ಕೋಆಪರೇಟಿವ್ ಸೊಸೈಟಿಗಳಿದಾವೆ, ಅವೆಲ್ಲ ಕ್ಲಿಯರ್ ಇದೆ, ಎಲ್ಲೂ ಏನು ಕನ್ಫ್ಯೂಷನ್ಸ್ ಇಲ್ಲ. ಅಂದ್ರೆ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಪ್ರಕಾರನೇ ಇದು ನೋಂದಣಿ ಮಾಡ್ಕೋಬೇಕು. ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಅಥವಾ ಕಂಪನಿ ಆಕ್ಟ್, ಎರಡು ಆಕ್ಟ್ಗಳಿದಾವೆ. ಕಂಪನಿ ಆಕ್ಟ್ ಅಲ್ಲ, ಇವತ್ತೆಲ್ಲ ಡಿಜಿಟಲೈಸ್ ಆಗ್ಬಿಟ್ಟಿದೆ, ಎಲ್ಲ ಆನ್ಲೈನ್. ಅಂದ್ರೆ ನೀವು ನೋಂದಣಿ ಮಾಡ್ಕೋಬೇಕು, ನೋಂದಣಿ ಮಾಡ್ಕೋಬೇಕು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ. ಸಬ್ ರಿಜಿಸ್ಟರ್ ಕೋಆಪರೇಟಿವ್ ಸೊಸೈಟೀಸ್ ಆದ್ರೆ ಮಾತ್ರ ಕೋಆಪರೇಟಿವ್ ಡೆಪ್ಯೂಟಿ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಇರ್ತಾರೆ, ಅಲ್ಲಿ ರಿಜಿಸ್ಟರ್ ಮಾಡಿಸ್ಕೋಬೇಕು. ಕಂಪನಿ ಆಯ್ತಂದ್ರೆ MCM ಏನು MCA ಸೈಟ್ ಗಳಿರ್ತವೆ, ಅಲ್ಲಿ ನಾವು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅದರೊಳಗೆ ನಾವು ರಿಜಿಸ್ಟರ್ ಮಾಡಿಸ್ಕೋಬೇಕು. ಕಂಪನಿ ಆಕ್ಟ್ ಅಲ್ಲಿ ನೀವು 10 ಜನ ಇದ್ರು ಸಹ ಇದನ್ನ ಪ್ರಾರಂಭ ಮಾಡಬಹುದು. 10 ಜನ ಶೇರ್ದಾರು ಇರ್ಬೋದು, 10 ಜನ ಯಾವುದೇ ಒಂದು ವಸ್ತು ಇರಲಿ. ಉದಾಹರಣೆಗಾಗಿ ನೀವು ಉಳ್ಳಾಗಡ್ಡೆ ಬೆಳಿತೀರಿ, ಉಳ್ಳಾಗಡ್ಡೆ ಬೆಳೆಯುವಂತಹ ಲೈಕ್ ಮೈಂಡೆಡ್ ಎಲ್ಲರೂ ನಮ್ಗೆ ಉಳ್ಳಾಗಡ್ಡೆಗೆ ಸಂಬಂಧಪಟ್ಟಂತಹ ತಂತ್ರಜ್ಞಾನ ಬೇಕು, ಉಳ್ಳಾಗಡ್ಡೆ ಸಂಬಂಧಪಟ್ಟಂತಹ ನನಗೆ ಏನು ಮೌಲ್ಯವರ್ಧನ ಕಾರ್ಯಕ್ರಮಗಳು ಬೇಕು, ಉಳ್ಳಾಗಡ್ಡೆಗೆ ಸಂಬಂಧಪಟ್ಟಂತಹ ಮಾರ್ಕೆಟ್ ಅನ್ನ ನಾನು ಕ್ಯಾಪ್ಚರ್ ಮಾಡ್ಕೋಬೇಕು, ನನ್ನ ಮಾರ್ಕೆಟ್ ಎಲ್ಲೆಲ್ಲಿ ಸಿಗಬೇಕು ಅದೆಲ್ಲ ಮಾಡ್ಕೋತೀನಿ ಅಂತಂದ್ರೆ ಅವ್ರು ಮಾಡ್ಕೊಂಡು ಮಾಡ್ಕೋಬಹುದು. 10 ಜನ ಆದ್ರೆ ಸ್ವಲ್ಪ ಕೆಲವೊಂದ್ಸರ್ತಿಗೆ ಇದರೊಳಗೆ ಶೇರ್ದಾರರು ಅಂದ್ರೆ ಏನು ನಿಮ್ಗೆ ಕ್ಯಾಪಿಟಲ್ ಬೇಕಲ್ಲ, ನಾಳೆ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪನೇ 1000 ರೂಪಾಯಿ 10,000 ಅಷ್ಟೇ ಆಗುತ್ತೆ, ಅಷ್ಟೇ ಆಗಲ್ಲ. ಸೊ ಹಾಗಾಗಿ 1,000 ಜನ 1,000 ಹಾಕಿದ್ರೆ 10 ಲಕ್ಷ ಆಗುತ್ತೆ. 10 ಲಕ್ಷ 15 ಲಕ್ಷ 20 ಲಕ್ಷ ಈ ಸರ್ಕಾರದ ಕಾರ್ಯಕ್ರಮದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ನೀವು ಹಾಕಿದ 15 ಲಕ್ಷದ ವರೆಗಿನ ಬಂಡವಾಳಕ್ಕೆ ಸರ್ಕಾರ 15 ಲಕ್ಷ ಬಂಡವಾಳ ಕೊಡುತ್ತೆ. ಆವಾಗ 30 ಲಕ್ಷ ನಿಮ್ದು ಕ್ಯಾಪಿಟಲ್ ಆಗುತ್ತೆ. ಅದು ಒಂದು ಒಳ್ಳೆಯ ಸೀಡ್ ಮನಿ ನಿಮ್ಗೆ ದಂಧೆ ಮಾಡ್ಲಿಕ್ಕೆ ಅಥವಾ ಏನು ಬಿಸ್ನೆಸ್ ಮಾಡ್ಲಿಕ್ಕೆ 30 ಲಕ್ಷದ ವರೆಗಿನ ದುಡ್ಡು ಒಳ್ಳೆ ದುಡ್ಡು, ಒಳ್ಳೆ ದುಡ್ಡು. ಹಾಗಾಗಿ ಅದನ್ನ ಉಪಯೋಗಿಸ್ಕೊಂಡು ನೀವು ವ್ಯವಹಾರ ಜ್ಞಾನವನ್ನ ಬೆಳೆಸ್ಕೊಳ್ಳಿ, ಬಿಸ್ನೆಸ್ ಮಾಡುವಂತಹ ಜ್ಞಾನವನ್ನ ಬೆಳೆಸ್ಕೊಳ್ಳಿ, 4 ಜನರಿಗೆ ಉಪಯೋಗ ಆಗುವಂತಹ ನಿಮ್ಮ ಶೇರ್ದಾರರಿಗೆ ಉಪಯೋಗ ಆಗುವಂತಹ ಒಂದು ಸಂಸ್ಥೆಯನ್ನ ಕಟ್ಟಿ ಅಂತ ಹೇಳಿ ಮೊದಲ 3 ವರ್ಷ ಅವರಿಗೆ ಬೇಕಾಗಿರುವಂತಹ ಎಲ್ಲಾ ಸವಲತ್ತುಗಳನ್ನ ಕೊಡ್ಲಿಕ್ಕೆ ಗೌರ್ಮೆಂಟ್ ಸಿದ್ಧತೆಯನ್ನು ಮಾಡಿಕೊಂಡಿದೆ, ಈಗಾಗಲೇ ಆಗಿದೆ. ಇದರ ಹೊರತಾಗಿ ಹಣಕಾಸು ಸಂಸ್ಥೆಗಳಿಂದ ಬ್ಯಾಂಕ್ಗಳಿಂದ ಇವರಿಗೆಲ್ಲ ಬೇಕಾಗಿರುವಂತ ಮತ್ತೆ ಸಾಲ ಸೌಲಭ್ಯ ಒದಗಿಸ್ಲಿಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಈಗ ಡಾಕ್ಟರ್ ರಾಜೇಂದ್ರ ಹೆಗಡೆ ಈಗಾಗಲೇ ಹೇಳಿದ್ವಿ, ನಾವೊಂದು ಉದಾಹರಣೆ ಅಷ್ಟೇ ಹೇಳ್ತಾ ಇರೋದು. ಈಗ ಆಗಲೇ 10 ಜನ ರೈತರು ತಗೊಂಡ್ವಿ ನಾವು, ಅವರು ಉಳ್ಳಾಗಡ್ಡೆ ಬೆಳೀತಾರೆ ಅಂತ ಹೇಳಿದ್ವಿ. ಈಗ ಅದು ಉಳ್ಳಾಗಡ್ಡೆ ಬೆಳೀತಾರೆ, ಅದು ಮಾರ್ಕೆಟಿಗೆ ತೊಗೊಂಡು ಹೋಗ್ತಾರೆ, ಮತ್ತೆ ಈಗ 10 ಜನ ತಮ್ಮದೇ ಆದ ಒಂದು ಇದು ಅಲ್ಲಿ ವಂತಿಗೆಯನ್ನು ಸೇರಿಸಿದ್ದಾರೆ, ಒಂದು 10,000 ರೂಪಾಯಿ ಬಂದಿದ್ದು ಅಂತ ಒಂದು ಉದಾಹರಣೆ ತಗೊಳ್ಳೋಣ. ಸರ್ಕಾರ ಒಂದು 10,000 ಕೊಟ್ಟಿರುತ್ತೆ, ಒಂದು 20,000 ಬಂದಿರುತ್ತೆ, 20,000 ಉಳ್ಳಾಗಡ್ಡೆನ ಖರೀದಿ ಮಾಡ್ತಾರೆ, ಅದ್ರ ವ್ಯವಹಾರ ಮಾಡ್ತಾರೆ, ಅದಕ್ಕೆ ಬಂದ ಪ್ರಾಫಿಟ್ಟನ್ನು ಇವರು 10 ಜನ ಹಂಚ್ಕೊಳ್ಳೋದಾ ಹೇಗೆ? ಡಿವಿಡೆಂಡ್. ಹಾಂ, ಅವರು ಹಂಚ್ಕೊ 10 ಜನ ಅಂದ್ರೆ 10 ಜನಕ್ಕೆ ಅದಕ್ಕೆ ಖರ್ಚೆಲ್ಲ ಹೋಗಿ ಅದೇ ಏನು ಬಂದಿರುತ್ತೆ, ಏನು ಲಾಭ ಉಳಿದಿರುತ್ತಲ್ಲ, 10 ಜನ ಹೋಗಿ ಅವ್ರು ಏನು ಬಂದಿರತ್ತಲ್ಲ ಹೌದು, ಅದನ್ನ ಅವರೆಲ್ಲ ಈಕ್ವಲ್ ಆಗಿ ಡಿವಿಡೆಂಡ್. ಇದರೊಳಗೆ 2 ರೀತಿ ಡಿವಿಡೆಂಡ್ ಬರುತ್ತೆ. ಒಂದು, ಈಗ 10 ಜನರಲ್ಲಿ 8 ಜನ ಮಾತ್ರ ಈ ವ್ಯವಹಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹೌದು ಹೌದು, ಇಬ್ಬರು ಬರೇ ಏನು ಶೇರ್ ಹಾಕಿದ್ದಾರೆ, ಆದ್ರೆ ಯಾರು ಅವರು ಅವರ ಈರುಳ್ಳಿಯನ್ನು ಸಹ ಇದರೊಳಗೆ ವ್ಯವಹಾರ ಮಾಡಲ್ಲ, ಈರುಳ್ಳಿ ಕೊಡ್ತಾ ಇಲ್ಲ. ಆಮೇಲೆ ಇದಕ್ಕೆ ಅವ್ರಿಗೆ ಬೇಕಾಗಿರುವಂತಹ ಕೃಷಿ ಪರಿಕರಗಳನ್ನು ಸಹ ಎಫ್ಇಸಿಯಿಂದ ತಗೋತಾ ಇಲ್ಲ. ಹೌದು, ಅವರಿಗೆ ಕಡಿಮೆ, ಅವರಿಂದ ಅವ್ರ ಇನ್ವಾಲ್ವ್ಮೆಂಟ್ ಕಡಿಮೆ ಇದೆ, ಇವ್ರ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ. ಹೌದು ಹೌದು, ಅದಕ್ಕೆ ಏನು ಹೇಳ್ತಾರೆ ಅಂತಂದ್ರೆ, ಇವರಿಗೆ ಅವರಿಗೆ ಯೂಶುವಲಿ ಕೊಡುವಂತಹ ಡಿವಿಡೆಂಡ್ ಅನ್ನ ಕೊಡ್ತಾರೆ. ಹೌದು, ಬಟ್ ಅದ್ರ ಹೊರತಾಗಿ ಹೆಚ್ಚು ವ್ಯವಹಾರ ಮಾಡಿದವರಿಗೆ ಅಂತೇಳಿ ಮತ್ತೆ ಬೋರ್ಡ್ ನವರು ಸಪರೇಟ್ ಆಗಿ ಇನ್ನೊಂದು ಬೋರ್ಡ್ ಡಿವಿಡೆಂಡ್ ಅನ್ನ ತೆಗೆದಿಟ್ಕೋಬಹುದು. ಅದ್ರ ಪ್ರಕಾರ ತಕ್ಕಾಗ ನಿಬಂಧನೆಗಳಿದೆ, ನಿಬಂಧನೆ ರೆಗ್ಯುಲೇಷನ್ಸ್ ಇದೆ. ಹೌದು, ಅದನ್ನ ಮಾಡೋರು ಯಾರು? ಬೋರ್ಡ್ ನವರೇ ಮಾಡೋದು. ಓಹೋ, ಇವರೇ ಮಾಡ್ಕೊಂಡಿರ್ಬೇಕು ಮೊದ್ಲೇನೆ, ಇವರೇನೇ ಇವ್ರಿಗೆ ಬೇಕಾಗಿರುವಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಮಾಡಿ ಇಟ್ಕೊಂಡು ಮತ್ತಮ್ಮ ಉದ್ಯೋಗಕ್ಕೆ ಇಳಿಯೋದು. ಕರೆಕ್ಟ್, ಗೈಡ್ ಲೈನ್ಸ್ ಇರ್ತವೆ, ಆ ಗೈಡ್ ಲೈನ್ಸ್ ಪ್ರಕಾರ ಇವ್ರು ಮಾಡ್ಕೋತಾರೆ, ಹಾಗಾಗಿ ಅವರಿಗೆ ಓನರ್ಶಿಪ್ ಬರುತ್ತೆ. ಅಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ, ಮುಖ್ಯಸ್ಥ ಆದವನು ತಾನೇ ಪಾರ್ಟಿಸಿಪೇಟ್ ಮಾಡಿರಲ್ಲ, ಅವಾಗ ಈಗ ತಾನು ಮುಖ್ಯಸ್ಥ ಇದ್ದೀನಿ, ತನಗೆ ಲಾಭ ಬೇಕು ಅಂತ ಕೂತ್ಕೊಳ್ಳಕ್ ಆಗಲ್ಲ ಜಾಸ್ತಿ. ಹಾಗಾಗಲ್ಲ ಮುಖ್ಯಸ್ಥರು, ನಾನು ಮುಖ್ಯಸ್ಥ ಇದ್ದೀನಿ, ನನಗೆ ಜಾಸ್ತಿ ಲಾಭ ಬೇಕು, ನೀನೇನು ಕೆಲಸ ಮಾಡಿಲ್ಲ, ಹಂಗೆ ಹೇಳಕ್ಕಾಗಲ್ಲ. ಎಲ್ಲರೂ ಒಂದೇ, ಅದಕ್ಕೂ ದಾಖಲೆ ಇದೆ, ದಾಖಲೆಗಳ ಪ್ರಕಾರ ಅವರು ಡಿವಿಡೆಂಡ್ ಅನ್ನು ಹಂಚಿಕೋಬಹುದು. ಅದಕ್ಕೆಲ್ಲ ಸಿಸ್ಟಮ್ಸ್ ಪ್ರೊಸೀಜರ್ಸ್ ಇದೆ, ಅದೇ ಅದೇ ಕಂಪನಿ ರೂಲ್ಸ್ಗಳಲ್ಲಿರ್ಬೋದು ಅಥವಾ ಸೊಸೈಟಿ ರೂಲ್ಸ್ಗಳಲ್ಲಿರ್ಬೋದು, ಬಹಳ ಕ್ಲಿಯರ್ ಕಟ್ ಆಗಿ ಇದನ್ನೆಲ್ಲ ಮಾಡ್ಕೋಬಹುದು. ನಿಜವಾಗೂ ಡಾಕ್ಟರ್ ರಾಜೇಂದ್ರ ಗುಡಿಯವರೇ, ಈಗ ಈ ಒಂದು ಕೇಂದ್ರ ಸರ್ಕಾರ ತಂದಂತಹ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಈ ಒಂದು ಹಳೇ ಒಂದು ಬಳಕೆಯಲ್ಲಿ ಇದ್ದಿದ್ದಾದ್ರೂ ಈಗ ಇದನ್ನು ಮತ್ತೆ ಪುನಃ ಜಾರಿಗೆ ತಂದಾರಲ್ಲ ನಮ್ಮ ಕೇಂದ್ರ ಸರ್ಕಾರ, ಇದು ತುಂಬ ಖುಷಿಯಾದಂಥ ಒಂದು ರೈತರಲ್ಲಿ ಸಹಬಾಳ್ವೆ, ಏನು ನಿರೀಕ್ಷೆ ಮಾಡಿದಂಥ ಗುರಿ ಮುಟ್ಟಕ್ಕೆ ಅವ್ರಿಗೆ ಸಾಧ್ಯ ಇದೆ, ಅವರು ಯಶಸ್ಸು ಕಾಣಲಿಕ್ಕೆ ತುಂಬ ಅವಕಾಶ ಇದೆ. ಅವಕಾಶ ಇದೆ, ಇದು ನಿಮ್ಗೆ ಗೊತ್ತು, ನಮಗೆ ಅಂದರೆ ನಾವೆಲ್ಲ ಕೃಷಿ ಕುಟುಂಬದಿಂದ ಬಂದವರು, ಕೃಷಿ ಶ್ರೇಷ್ಠ ಅಂತೇಳಿ. ಹೌದು, ಸೊ ಇವತ್ತು ದಿನಗಳಲ್ಲಿ ಕೃಷಿಯಿಂದ ಬಹಳಷ್ಟು ಜನ ವಿಮುಖರಾಗಿ ಹೋಗ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಅಲ್ಲಿ ಸಾಕಷ್ಟು ಆದಾಯ ಇಲ್ಲ ಅಂತ. ಹೌದು ಹೌದು ಹೌದು, ಸರಿಯಾಗಿ ಈ ಒಂದು ಏನು FPO ಕನ್ಸೆಪ್ಟ್ ನ ಅರ್ಥ ಮಾಡಿಕೊಂಡು ಇದರೊಳಗೆ ನಾವೆಲ್ಲರೂ ಇನ್ವಾಲ್ವ್ ಆದ್ವಿ ಅಂತಂದ್ರೆ ಕೃಷಿನೂ ಸಹ ಯಾವುದೇ ರೀತಿಯ ನೌಕರಿಗೂ ಕಡಿಮೆ ಆಗಿರುವಂತಹ ಕಡಿಮೆ ಅಲ್ಲ ಅನ್ನುವಂತಹ ಒಂದು ಅವಕಾಶ ಮಾಡಿಕೊಡಕ್ಕೆ ಇಲ್ಲಿ ಅವಕಾಶ ಇದೆ. ನೋಡಿ ನೋಡಿ, ಆಮೇಲೆ ಹಳ್ಳಿಗಳಲ್ಲೂ ಸಹ ಈ ರೀತಿ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಯ್ತು ಅಂತಂದ್ರೆ, ಇವತ್ತು ಒಂದು ಊರಿಂದ ಇನ್ನೊಂದು ಊರಿಗೆ ಇವತ್ತೆಲ್ಲ ಆನ್ಲೈನ್ ಸಿಸ್ಟಮ್, ನೀವು ಚೆನ್ನಾಗಿ ಬೆಳೆದಿರುವಂತದನ್ನ ಸರಿಯಾಗಿ ಮೌಲ್ಯವರ್ಧನೆ ಮಾಡಿದ್ರಿ ಅಂತಂದ್ರೆ, ಎಲ್ಲೋ 1,000 ಕಿಲೋಮೀಟರ್ ದೂರದಲ್ಲಿ ಕುತ್ಕೊಂಡವರು ಸಹ ನಿಮ್ಗೆ ಆರ್ಡರ್ ಮಾಡುವಂತಹ ಸಿಸ್ಟಮ್ಸ್ ಇವತ್ತು ಬಂದಿದೆ. ಆನ್ಲೈನ್ ಮಾರ್ಕೆಟಿಂಗ್ ಬಂದಿದೆ, ತಕ್ಷಣ ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತದೆ, ನೀವು ಕಳಿಸ್ಬೋದು, ನೀವು ಕಳಿಸ್ತೀರಿ, ಅವರು ಕೂಡ ಅಲ್ಲಿನವರು ಕುಂತ ಅವರಿಗೂ ಕೂಡ ಉಪಯೋಗ ಆಗಿದೆ. ಯಾಕಂದ್ರೆ ನಿಮ್ಮಂತ ರೈತರೇ ಇನ್ನೊಂದು ಊರಲ್ಲಿ ಇರ್ತಾರೆ, ಇನ್ನೊಂದು ರಾಜ್ಯದಲ್ಲಿ ಇರ್ತಾರೆ, ಅವ್ರು ಕಳಿಸ್ಬೋದು. ನಮ್ದು ರೈತರೊಡನೆ ಇದು ಒಡಂಬಡಿಕೆ ಆದಂಗಾಗುತ್ತೆ, ನಂಬಿಕೆ ಅನ್ನೋದು ನಂಬಿಕೆ ಉಳಿಯುತ್ತೆ. ಚೆನ್ನಾಗಿ ಸರಿಯಾಗಿ ಸಿಸ್ಟಮ್ಸ್ ಅನ್ನ ನಾವು ಮಾಡ್ಕೊಂಡ್ವಿ ಅಂತಂದ್ರೆ, ಹೌದು, ಇವತ್ತು ದೂರುಗಳಿಗೂ ಸಹ ನಮ್ಮಲ್ಲಿರುವಂತಹ ಪ್ರಾಡಕ್ಟ್ಸ್ಗಳನ್ನ ಕಳಿಸ್ಕೊಡಕ್ಕೆ ಆಮೇಲೆ ಅವಕಾಶ ಇದೆ. ಇದಕ್ಕೆ ಇನ್ನೂ ಒಂದು ಏನಂದ್ರೆ, ಸರ್ಕಾರನೇ ಹಿಂದೆ ನಿಂತು ನಿಮ್ಗೆ ಎಲ್ಲಾ ರೀತಿಯ ಸಹಾಯ ಸಹಕಾರ ನೀಡುತ್ತೆ, ಪ್ಲಾಟ್ಫಾರ್ಮ್ಸ್ ಅನ್ನ ಮಾಡಿಬಿಟ್ಟಿದೆ, ಮಾಡಿಕೊಟ್ಟಿದೆ. ONDC ಅಂತ ಮಾಡಿದೆ, ಜಮ್ಸ್ ಅಂತ ಮಾಡಿದೆ, ಎಮ್ಸ್ ಅಂತ ಮಾಡಿದೆ. ಇಲ್ಲೆಲ್ಲ ನೀವು 1/2 ಕೆಜಿಯಿಂದ 100 ಗ್ರಾಮಿಂದ 50 ಗ್ರಾಮ್ನಿಂದ ಹಿಡಿದು 1,000 ಕೆಜಿ ವರೆಗೂ ಮಾರಾಟ ಮಾಡಬಹುದು ಆನ್ಲೈನ್ ಅಲ್ಲಿ. ಅದೇ ಅದೇ ಅದೇ, ಬರೀ ಏನು ಸ್ಯಾಂಪಲ್ ಕಳಿಸೋದು, ಫೋಟೋ ಕಳಿಸೋದು, ಉಳಿದ ಡಿಟೇಲ್ಸ್ ಕಳಿಸಬಹುದು, ಪ್ರೊಸೀಜರ್ಸ್ ಇದಾವೆ, ಟ್ಯಾಕ್ಸಸ್ ಇದಾವೆ, ಅವೆಲ್ಲ ಇದಾವೆ, ಅವು ಏನು ತಪ್ಪಿಸ್ಕೊಳ್ಳಕಾಗಲ್ಲ. ಆದ್ರೆ ಅವನ್ನೆಲ್ಲ ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡು ಮಾಡಿದ್ರಿ ಅಂತಂದ್ರೆ, ಒಂದು ಒಳ್ಳೆಯ ಲಾಭದಾಯಕ ಸಂಸ್ಥೆಯನ್ನ ಮಾಡಬಹುದು. ಪ್ರಾರಂಭದ ಹಂತದೊಳಗೆ ಸಂಸ್ಥೆಯನ್ನ ಕಟ್ಟಬೇಕು ನಾವು ಅನ್ನುವಂಥದ್ದನ್ನ ನಾವು ವಿಚಾರ ಮಾಡಿಕೊಂಡು ಮಾಡಿದ್ರೆ ಇವು ಬಹಳ ಸುಲಭವಾಗಿ. ಅದೇ ನೀವು ಮಾಡಬೇಕಾಗಿದ್ದು, ಒಂದು ದೃಢ ಮನಸ್ಸು ಮಾಡಿ, ಅಂದ್ರೆ ಒಂದೇ ಮನಸ್ಸಿನ ಸ್ನೇಹಿತರು, ಅಂದ್ರೆ ರೈತರು ಇರ್ಬೋದು ಅಥವಾ ರೈತ ಮಕ್ಕಳು ಇರ್ಬೋದು, ಯಾರ್ಯಾರು ಇದ್ರ ಸದಸ್ಯರಾಗ್ಬೋದು ಅಂತ ಅನ್ಕೊಂಡ್ರೆ, ಒಂದು ರೈತರು ಇರುವರು ಅಂದ್ರೆ ಪಾಣಿ ಇರುವಂತವ್ರು, ಇನ್ನೊಬ್ರು ರೈತರ ಮಕ್ಕಳು ನೀವು ಹೇಳಿದ್ರಲ್ಲ, ಅಂದ್ರೆ ಅವರು ಫ್ಯಾಮಿಲಿ ಟ್ರೀಯಲ್ಲಿ ನಕ್ಷೆಯಲ್ಲಿ ಅವ್ರ ಎಲ್ಲರದು ಬರ್ತಾರೆ ಅಂತ. ಇದ್ರ ಹೊರತಾಗಿ ಕೂಲಿ ಕಾರ್ಮಿಕರಾಗಿರ್ಬೋದು, ಅಥವಾ ಇನ್ನೊಬ್ಬರ ಹೊಲವನ್ನ ಕೃಷಿ ಕಾರ್ಮಿಕರಿರ್ಬೋದು, ಅಥವಾ ಇನ್ನೊಬ್ಬರ ಹೊಲವನ್ನ ಲಾವಣಿ ತಗೊಂಡು ಅಥವಾ ಲೀಸ್ ತಗೊಂಡು ಮಾಡುವಂತವ್ರು ಸಹ ಇದರದ್ದು ಷೇರ್ದಾರರು ಆಗ್ಬೋದು. ಇದ್ರ ಹೊರತಾಗಿ ನೀವು ಕೃಷಿಗೆ ಸಂಬಂಧಪಟ್ಟಂತ ಚಟುವಟಿಕೆಗಳು ಮಾಡುವಂತವ್ರು ಇರ್ಬೋದು, ಕಮ್ಮಾರ್ ಇರ್ಬೋದು, ಬಡಗಿಗಳಿರ್ಬೋದು, ಕೃಷಿ ಪೂರಕ ಚಟುವಟಿಕೆ ಮಾಡುವಂತವರೆಲ್ಲರೂ ಇರ್ಬೋದು, ಅವರೆಲ್ಲರೂ ಏನಪ್ಪ ವಿಚಾರ ಮಾಡ್ಬೇಕು ಅಂತಂದ್ರೆ, ನಾನು ಇದರ ಷೇರುದಾರರಾದ್ರೆ ನನಗೇನ್ ಲಾಭ ಹೌದು ಅನ್ನುವಂತ ವಿಚಾರ ಮಾಡಿಕೊಂಡು ಅವ್ರಿಗೆ ಬೇಕಾಗಿರುವಂತ ಎಲ್ಲ ಪರಿಕರಗಳನ್ನ ಫೆಸಿಲಿಟೀಸ್ಗಳನ್ನ ಇದರಿಂದ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕಷ್ಟೆ. ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ನಿಮಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ ಎಲ್ಲ ಕಡೆಯಿಂದನು ಕೊಡ್ತಾನೆ ಇದೆ, ಬ್ಯಾಂಕ್ ವತಿಯಿಂದನೂ ಕೊಡ್ತಾ ಇದೆ, ಮೀಡಿಯಾದ ವತಿಯಿಂದನೂ ಕೊಡ್ತಾ ಇದೆ, ನಾವು ಕೂಡ ಅವ್ರದ ಒಂದು ಏನು ಯೋಜನೆಗಳನ್ನ ತಮ್ಮೆದುರಿಗೆ ನಾವು ತಲುಪಿಸ್ತಾ ಇದ್ದೇವೆ. ಇದೆಲ್ಲ ಕೂಡ ರೈತರ ಆದಾಯ ದ್ವಿಗುಣ ಆಗಲಿ, ನಮ್ಮ ರೈತರಿಗೆ ಒಳ್ಳೇದಾಗಲಿ, ನಮ್ಮ ರೈತರಿಗೆ ಇಷ್ಟು ದಿನ ಕಷ್ಟಪಡ್ತಾ ಇದ್ರಲ್ಲ ಇವರಿಗೂ ಒಂದು ಅವಕಾಶ ಆಗಲಿ, ಮುಂಬರುವ ದಿನಗಳಲ್ಲಿ ಇವರು ಬಹಳ ವಸನಾಗಲಿ ಅನ್ನೋದೇ ಸರ್ಕಾರದ ಉದ್ದೇಶ. ಅದೇ ಥರ ತಾವು ಕೂಡ ಈಗಾಗಲೇ ಹತ್ತಾರು ಕಡೆ ನೋಡಿದ್ದಿರಲ್ಲ, ಎಲ್ಲೆಲ್ಲಿ ಈ ಥರ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಯಶೋಗಾಥೆ ಎಷ್ಟೆಷ್ಟು ತಾವು ನೋಡಿದ್ರಿ? ಒಂದೆರಡು ಹೇಳಿ ನೋಡೋಣ. ಸಾಕಷ್ಟಿದೆ. ಇವಾಗ ನಾನು ನಮ್ಮದೇ ಸಂಸ್ಥೆ, ನಾನು ಇನಿಷಿಯೇಟಿವ್ಸ್ ಫಾರ್ ಡೆವಲಪ್ಮೆಂಟ್ ಫೌಂಡೇಶನ್ ಅಂತೇಳಿ ಈ ಸಂಸ್ಥೆಯಲ್ಲಿ ನಾವು 30 ರೈತ ಉತ್ಪಾದಕ ಸಂಸ್ಥೆಗಳನ್ನ ನಾವು ಪ್ರಮೋಟ್ ಮಾಡಿದ್ದೇವೆ. ಈ ರೈತ ಉತ್ಪಾದಕ ಸಂಸ್ಥೆಗಳನ್ನ ಪ್ರಮೋಟ್ ಮಾಡುವಂತಕ್ಕೆ ಬೇರೆ ಬೇರೆ, ಇದಕ್ಕೆ ನಮಗೆ ನಬಾರ್ಡಿಂದ ಸಹಕಾರ ಇದೆ, NCDCಯಿಂದ ಸಹಕಾರ ಇದೆ, ಕೆಲವೊಂದು ನಮ್ಮ ಸಂಸ್ಥೆಗಳ ಮೂಲಕವನ್ನೇ ಡೈರೆಕ್ಟ್ ಆಗಿ ನಾವು ಪ್ರಮೋಟ್ ಮಾಡಿರುವಂತಹ ಸಂಸ್ಥೆಗಳಿರ್ಬೋದು. ಇದೇ ರೀತಿ ನಮ್ಮಂತನೇ ಸಾಕಷ್ಟು ಜನ NGOಗಳು ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ FPOಗಳನ್ನ ಮಾಡಿದ್ದಾರೆ. ಇದರಲ್ಲಿ ಈಗ ಉದಾಹರಣೆಗೆ ನಾನು ಹೇಳಬೇಕು ಅಂತಂದ್ರೆ, ನಾನು ಒಂದು ಉದಾಹರಣೆ ಹೇಳ್ತೀನಿ. ಸಾಗರದಲ್ಲಿ, ಶಿವಮೊಗ್ಗ ಜಿಲ್ಲೆಯ ಸಾಗರ, ಈ ಸಾಗರದಲ್ಲಿ ನಾವು ಮಾಡಿರುವಂತಹ ರೈತ ಉತ್ಪಾದಕ ಸಂಸ್ಥೆಯ ಉದ್ದೇಶ ಏನು ಅಂತಂದ್ರೆ, ಅಲ್ಲಿ ಸುತ್ತಮುತ್ತ ಸಾಕಷ್ಟು ರೀತಿಯಲ್ಲಿ ಸಾಂಬಾರು ಬೆಳೆಗಳನ್ನ ಬೆಳೀತಾರೆ, ಸ್ಪೈಸ್ ಕ್ರಾಪ್ಸ್, ವಿಶೇಷವಾಗಿ ಕಾಳುಮೆಣಸು, ಲವಂಗ, ಯಾಲಕ್ಕಿ ಮತ್ತೆ ಜಾಯಿಕಾಯಿ ಇಂತ ಬೆಳೆಗಳು. ಇವುಗಳದ್ದು ಸರಿಯಾದ ಮಾರ್ಕೆಟ್ ಇಲ್ಲ, ಅವರು ಒಂದು ಶಿವಮೊಗ್ಗ ಹೋಗ್ಬೇಕು ಇಲ್ಲ ಸಾಗರ ಶಿರ್ಸಿಗೆ ಹೋಗ್ಬೇಕು. ಹೌದು. ಸೊ ಅದ್ರ ಸಲುವಾಗಿ ಸಾಗರದಲ್ಲಿ ಒಂದು ವ್ಯವಸ್ಥಿತವಾದಂತಹ ಮಾರುಕಟ್ಟೆಯನ್ನು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಕೊಂಡು ಅದನ್ನು ಮಾಡಿದ್ವಿ. 2022ರಲ್ಲಿ ಅದರದ್ದು ನೋಂದಣಿ ಆಯ್ತು. ಸೊ ಮೊದಲ 2 ವರ್ಷಗಳಲ್ಲಿ ಸ್ವಲ್ಪ ತೊಂದರೆಗಳಾಯ್ತು. ಈ ವರ್ಷ 2024-25ರಲ್ಲಿ 1 ಕೋಟಿ ರೂಪಾಯಿನ ವ್ಯವಹಾರವನ್ನು ನಾವು ಮಾಡಿದ್ದೀವಿ ಆ ಸಂಸ್ಥೆಯ ಮೂಲಕವಾಗಿ. ಹೌದು, ನಾವು ಅದರದ್ದು ಅದಕ್ಕೆ ಫೆಸಿಲಿಟೇಟರ್ಸ್ ಅಂತ ಹೇಳ್ತೀವಲ್ಲ, ನೆರವಿಗರು ನಾವು. ಹೌದೌದು, ನಾವು ಡೈರೆಕ್ಟ್ ಆಗಿ ಅದರೊಳಗೆ ಇನ್ವಾಲ್ವ್ ಆಗಿಲ್ಲ, ನಿಮ್ಗೆ ಅವಶ್ಯಕತೆ ಇಲ್ಲ. ಅದರದ್ದು ಅದರ ಸಂಸ್ಥೆಯನ್ನ ಕಟ್ಟುವಂತ ಅವ್ರು ಪ್ರಮೋಟ್ ಮಾಡೋದು, ನಿರ್ದೇಶಕರಿಗೆ ಬೇಕಾಗಿರುವಂತಹ ತರಬೇತಿ ಇರ್ಬೋದು, ಸಿಇಒಗಳಿಗೆ ಬೇಕಾಗಿರುವಂತಹ ತರಬೇತಿ ಇರ್ಬೋದು, ಮಾರ್ಕೆಟ್ ಲಿಂಕೇಜ್ ಮಾಡಿಕೊಡುವಂತಿರ್ಬೋದು, ಈ ರೀತಿ ಕೆಲಸಗಳನ್ನ ನಾವು ಮಾಡ್ತೀವೇನೆ ಹೊರತುನು ನಾವು ಡೈರೆಕ್ಟ್ ಆಗಿ ಅದರೊಳಗೆ ಇನ್ವಾಲ್ವ್ ಆಗಕ್ಕಾಗಲ್ಲ. ಅದೇ, ಆದ್ರೂ ನಮ್ಮ ಒಂದು ನೆರವಿನ ಜೊತೆಗೆ ಇದನ್ನ ನಾವು 1 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದೀವಿ. ಇದು 2 ವರ್ಷದಲ್ಲಿ ಆಗಿರುವಂತಹ ಒಂದು ಯಶೋಗಾಥೆ ಅಂತ ಹೇಳೋದಕ್ಕಿಂತ ಹೆಚ್ಚಿನದಾಗಿ ಪ್ರಯತ್ನ ಆಗ್ತಾ ಇದೆ. ಇದೇ ರೀತಿ ನಮ್ಮ ಅದೇ ಶಿವಮೊಗ್ಗ ಜಿಲ್ಲೆ ಹೊಸನಗರದೊಳಗೆ ನಾವು ಈ ಸರ್ತಿಗೆ ಕಳೆದ ವರ್ಷನೂ 1 ಕೋಟಿ ವ್ಯವಹಾರ ಮಾಡಿದ್ವಿ, ಈ ವರ್ಷನೂ ಸುಮಾರು 10 ಹತ್ರ 1 ಕೋಟಿ ವ್ಯವಹಾರ ಮಾಡಿದ್ವಿ. ಸಾಂಬಾರ್ ಪದಾರ್ಥಗಳೇ, ಸಾಂಬಾರ್ ಪದಾರ್ಥ, ರೈಸ್, ಬೆಲ್ಲ ಎಲ್ಲ ಬರ್ತವೆ. ಇಲ್ಲಿ ಇನ್ನೂ ಜಾಸ್ತಿ ಮಾಡಬಹುದು ಅಂತಂದ್ರೆ ನಿಮಗೆ ಜಾಸ್ತಿ ಬಂಡವಾಳ ಬೇಕಾಗತ್ತೆ. ನಮ್ಮಲ್ಲಿ ಇರುವಂತವರು 500 ಜನ ಷೇರ್ದಾರರು, 500 ಜನರಿಂದ 5 ಲಕ್ಷ ಗೌರ್ಮೆಂಟ್ ಇಂದ ಬಂದಿರುವಂತ ಒಂದು 5 ಲಕ್ಷ, 10 ಲಕ್ಷಕ್ಕೆ 1 ಕೋಟಿ ಅಂದ್ರೆ 10 ಸರ್ತಿಗೆ ನೀವು ಟರ್ನ್ ಓವರ್ ಮಾಡಿದಂಗೆ, ರೊಟೇಟ್ ಮಾಡಿದಂಗೆ. ಇದು ಒಳ್ಳೆ ಒಂದು ಬೆಳವಣಿಗೆ. ಇನ್ನೂ ಜಾಸ್ತಿ ಮಾಡಬಹುದಾಗಿತ್ತು, ಇನ್ನು ಜಾಸ್ತಿ ನಮಗೆ ಬಂಡವಾಳ ಸಿಕ್ಕಿದ್ರೆ ಅಥವಾ ಸಿಕ್ಕುವಂತ ಪ್ರಯತ್ನವನ್ನ ಮಾಡಬೇಕು ಅಂತಂದ್ರೆ ನಮ್ಮ ಏನು ನಿರ್ದೇಶಕರು ಸ್ವಲ್ಪ ಮೈ ಚಳಿ ಬಿಡಬೇಕು, ಅವ್ರಿಗೆ ಹೆದರಿಕೆ, ಸಾಲ ತಗೊಳಕ್ ಹೆದರ್ತಾರೆ, ಲಾಸ್ ಆಗ್ಬಿಡ್ಬೋದು, ನಷ್ಟ ಆಗುತ್ತೆ, ನಮಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ನಷ್ಟ ಮಾಡಿದ್ರೆ ನಮ್ಮ ಷೇರ್ದಾರರು ಕೇಳ್ತಾರೆ ನೀವೆಲ್ಲ ಲಾಸ್ ಮಾಡಿದೀರಾ ಅಂತ ಹೇಳಿ, ತಿಂದ್ಬಿಟ್ಟಿದ್ದೀರಾ ಅಂತ ಹೇಳಿ ಅದಕ್ಕೆ ಹೆದರ್ತಾರೆ ಅವರು. ಅದಕ್ಕೆ ಅವ್ರನ್ನೆಲ್ಲ ರೆಡಿ ಆಗಿಲ್ಲ, ಅವ್ರಿಗೆ ಅನುಭವ ಇಲ್ಲ, ಅವರಿಗೆಲ್ಲ ಅನುಭವ ಬರಬೇಕು ಅಂತಂದ್ರೆ 3 ವರ್ಷ ಬಹಳ ಸಣ್ಣ ಪೀರಿಯಡ್, ಒಂದು 5 ವರ್ಷ 7 ವರ್ಷ ಆದ್ಮೇಲೆ ಅವ್ರಿಗೆ ಧೈರ್ಯ ಬರುತ್ತೆ, ಧೈರ್ಯ ಬರುತ್ತೆ, ಲಾಭ ಆಗ್ತಾ ಹೋದಂಗೆ ಸ್ವಲ್ಪ ಸ್ವಲ್ಪ ಲಾಭ ಆದಂಗೆ ಧೈರ್ಯ ಬರ್ತವೆ. ಸ್ವಲ್ಪ ಕಷ್ಟ, ಸ್ವಲ್ಪ ನಷ್ಟ ಇದು ಅನುಭವಿಸಿದಾಗ ನಿಮ್ಗೆ ನಷ್ಟ ಅನುಭವಿಸಿ ಏನು ಅದು ರಿಟರ್ನ್ಸ್ ಅಂತಾರಲ್ಲ ಅವಾಗ ಗೊತ್ತಾಗುತ್ತೆ. ನಷ್ಟ ಬಂದ್ರು ಸಹ ಹೆದರದೇನೆ, ಹೌದು ಸಾಲ ಮಾಡ್ಲಿಕ್ಕೆ ಹೆದರದೇನೆ. ಅಂದ್ರೆ ಸಾಲ ಅಂದ್ರೆ ನಾನು ಏನೋದು ಬಿಸ್ನೆಸ್ ಸಲುವಾಗಿ, ಬಿಸ್ನೆಸ್ ಸಲುವಾಗಿ ಸಾಲ ತಗೊಂಡು ಸ್ಯಾಲರಿ ಕೊಡೋದು, ಸಾಲ ತಗೊಂಡು ರೆಂಟ್ ಮಾಡೋದು, ಸಾಲ ತಗೊಂಡು ಪ್ರವಾಸಕ್ಕೆ ಹೋಗೋದು, ಅದು ಪ್ರಾಕ್ಟಿಕಲ್ ಇದಲ್ಲ. ಆದ್ರೆ ಏನು ವ್ಯವಹಾರದ ಸಲುವಾಗಿ ಬಂಡವಾಳ ತಗೊಂಡು ಸಾಲ ಕೊಡ್ಲಿಕ್ಕೆ ಇವತ್ತು ಸಂಸ್ಥೆಗಳು ಈ ಯೋಜನೆಯಲ್ಲಿ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನೆಲ್ಲ ವಿಚಾರಗಳನ್ನ ಇಟ್ಕೊಂಡು ಈಗ ಹುನಗುಂದದಲ್ಲಿ ಒಂದು ರೈತ ಉತ್ಪಾದಕ ಸಂಸ್ಥೆ ಇದೆ, ಅವರು ಈ ವರ್ಷ ಸುಮಾರು 70 ಕೋಟಿ ಆಗುವಷ್ಟು ವ್ಯವಹಾರ ಮಾಡಿದ್ದಾರೆ. ಅಲ್ಲಿ ಯಾವ ಬೆಳೆ ಮೇಲೆ ಅದು ಅವರು ಎಲ್ಲ ಬೆಳೆ ಬೇರೆ ಬೇರೆ ಎಲ್ಲ ಬೆಳೆ ಬೆಳೀತಾರೆ ಅಲ್ಲಿ, ಅವ್ರದ್ದು ತೊಗರಿ ಇರ್ಬೋದು ಅಥವಾ ಮೇಜ್ ಇರ್ಬೋದು, ಬೇರೆ ಬೇರೆ ಬೇಳೆಕಾಳುಗಳಿರ್ಬೋದು, ಕಬ್ಬು ಸ್ವಲ್ಪ ಕಡಿಮೆ, ಶೇಂಗಾಕಾಳು, ಈ ರೀತಿ ಎಣ್ಣೆಕಾಳು ಬೆಳೆಗಳಿರ್ಬೋದು, ಇವನ್ನೆಲ್ಲ ಬೆಳೆಗಳನ್ನ ಉಪಯೋಗಿಸಿಕೊಂಡು ಅದು ನಾವು ಪ್ರಮೋಟ್ ಮಾಡಿರೋದಲ್ಲ, ಅವ್ರ ಮೊದಲಿಂದ ಆಗಿರುವಂತಹ ಸಂಸ್ಥೆ, ಒಂದು ಸುಮಾರು 10 ವರ್ಷದ ಹಳೆಯದು, ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏನು ಲಾಭಗಳು ನಿಯಮಗಳನ್ನ ಮಾಡಿದ್ದಾರೆ ರೈತರು ಮಾಡ್ಕೊಂಡು. ರೈತರು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಆ ನಿರ್ದೇಶಕ ಮಂಡಳಿ, ಅದ್ರ ಲೀಡರ್ಶಿಪ್ ಗೆ ಯಾರು ಬರ್ತಾರಲ್ಲ ಅವರ ಒಂದು ಕೆಪಾಸಿಟಿ ಮೇಲೆ ಇದು ಜಾಸ್ತಿ ಹೋಗುತ್ತೆ. ಆ ನಿರ್ದೇಶಕ ಮಂಡಳಿಯಲ್ಲಿ ಅಥವಾ ನಿರ್ದೇಶಕ ಮಂಡಳಿಯವರಾದ್ರೂ ಆಸಕ್ತಿ ತೋರಿಸಬೇಕು, ಇಲ್ಲ ಅದ್ರ ಮುಖ್ಯ ಕಾರ್ಯನಿರ್ವಾಹಕನಾದ್ರೂ ಆಸಕ್ತಿ ತೋರಿಸಬೇಕು. ಯಾರಾದ್ರೂ ಆಸಕ್ತಿ ತೋರಿಸಿದ್ರೆ ಮಾತ್ರ ಇದು ಒಂದು ಒಳ್ಳೆ ಸಂಸ್ಥೆಯಾಗಿ ಬೆಳೆಯಲಿಕ್ಕೆ ಸಾಧ್ಯ. ಅಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ನೀವು ನೋಡಿದ ಸಂಸ್ಥೆಗಳು ಅಥವಾ ನೀವು ಪ್ರಮೋಟ್ ಮಾಡಿದಂತ ಸಂಸ್ಥೆಗಳು ಈಗಾಗಲೇ ಯಾವುದೇ ತರದಿಂದ ಅವರಿಗೆ ಹಿನ್ನಡೆ ಇಲ್ಲ, ಅವರಿಗೆ ತಲೆ ಎತ್ಕೊಂಡು ನಡಿಬಹುದು. ಅವರು ಈಗ ತಾವು ಹೇಳಿದ ಒಂದು ಸಂಸ್ಥೆಗಳು ಹೌದು ಅಷ್ಟು ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿವೆ. ಅವರು ನಿರ್ದೇಶಕರು ಸರಿಯಾಗಿ ಮಾಡಿದ್ರೆ ತಲೆ ಎತ್ಕೊಂಡು ಹೋಗೋದು, ಆಮೇಲೆ ಷೇರ್ದಾರರು ಅವರನ್ನ ಖುಷಿಯಿಂದ ಮಾತಾಡಿಸ್ತಾರೆ, ಖುಷಿಯಿಂದ ನೋಡ್ತಾರೆ, ಅವರಿಗೂ ಸಹ ಸವಲತ್ತುಗಳು ಸಿಗ್ತಾ ಇದಾವೆ. ಕೆಲಸ ಕಾರ್ಯ ಬಹಳಷ್ಟು ಜನ ಷೇರ್ದಾರರು ಇವತ್ತು ನಮಗೆ ಡಿವಿಡೆಂಡ್ ಬೇಕು ಅಂತ ಹೇಳುವಂತದನ್ನ ಕೇಳಲ್ಲ. ಆದ್ರೆ ಒಂದು ಸಂಸ್ಥೆ ಬೆಳಿಬೇಕು, ಸಂಸ್ಥೆ ಉಳಿಬೇಕು, ಇದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗಬೇಕು ಅಂತಾನೆ ವಿಚಾರ ಮಾಡ್ತೀವಿ. ನೋಡಿ ನೋಡಿ ನಾವು ನೋಡಿದೀವಿ ಡಿವಿಡೆಂಡ್ ಕೊಡುವಂತ ಸಂದರ್ಭ ಬಂದ್ರೂ ಸಹ ನಮ್ಮ ತೀರ್ಥಹಳ್ಳಿ ಈ ವರ್ಷದ ನಮ್ದು ಇದರೊಳಗೆ ಡಿವಿಡೆಂಡ್ ಕೊಡಬೇಕು ಅನ್ನುವಂಥದ್ದು ಕೊಡ್ಲಿಕ್ಕೆ ಸ್ವಲ್ಪ ಲಾಭನೂ ಆಗಿತ್ತು. ಹೌದು ಇಲ್ಲ ಈ ವರ್ಷ ಬೇಡ ಮಾಡಿ ನೀವು ಮತ್ತೆ ಬೇರೆ ಬೇರೆ ಕರೆಕ್ಟ್ ಚಟುವಟಿಕೆಗಳನ್ನ ತಕೊಳ್ಳಿ ಅಂತ ಹೇಳಿದ್ರು. ಅದೇ ಅದೇ ಅದೇ ಮುಂದಾಲೋಚನೆ, ಇನ್ನೂ ನಮ್ದು ದೊಡ್ಡ ಸಂಸ್ಥೆಯಾಗಿ ಬೆಳೀಲಿ, ಇನ್ನೂ ಜಾಸ್ತಿ ಬೆಳೀಲಿ, ಹತ್ತಾರು ರೈತರಿಗೆ ಇನ್ನೂ ಅವಕಾಶ ಆಗಲಿ ಅನ್ನೋದು ಒಂದು ದೊಡ್ಡ ಮಾತು ಇದು. ಹೌದಲ್ಲ? ಹೌದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈಗ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಸದೃಢವಾಗಿ ಬೆಳೆದ್ರೆ ನಮ್ಮ ರೈತ ಸಮುದಾಯಕ್ಕೆ ತುಂಬಾ ಒಂದು ಹೇಳ್ಕೊಳ್ಳುವಂತ ವಾತಾವರಣ ನಿರ್ಮಾಣ ಆಗುತ್ತೆ, ಅವರ ಒಂದು ಹಣಕಾಸಿನ ಸೌಲಭ್ಯ ಕೂಡ ಜಾಸ್ತಿ ಆಗುತ್ತೆ. ಅದರಲ್ಲಿ ಅವ್ರ ಹತ್ತಿರದಲ್ಲಿ ಎಲ್ಲೆಲ್ಲ ದೂರ ಹೋಗ್ಬೇಕಾಗತ್ತೆ ಕಲಾನ್ಸರ್ತಿಗೆ, ಅದೇ ಅವ್ರಿಗೆ ಅವ್ರಿಗೆ ಹತ್ತಿರದಲ್ಲಿ ಒಂದು 6-8 ಕಿಲೋಮೀಟರ್ ದೂರದಲ್ಲಿ ಅವ್ರಿಗೆ ಬೇಕಾಗಿರುವಂತ ಎಲ್ಲ ಏನು ಸೌಲಭ್ಯಗಳು, ಕೃಷಿ ಪರಿಕರಗಳಿರ್ಬೋದು, ಕೃಷಿ ಬೇಕಾಗಿರುವಂತಹ ಸವಲತ್ತುಗಳಿರ್ಬೋದು, ಅವಕಾಶಗಳು ಎಲ್ಲದನ್ನು ಅವರು ಮಾರಾಟ ಮಾಡುವಂತ ಅವಕಾಶ ಇರುವಂತದ್ದು ಇದೆಲ್ಲ ಆಯ್ತು ಅಂತಂದ್ರೆ ಕೃಷಿಕರಿಗೆ ಮತ್ತೇನ್ ಬೇಕು? ಕರ್ಕೊಂಡು ಹೋಗೋದ್ಬೇಕಾಗುತ್ತೆ. ನಮ್ಮ ಬೆಳೆ ಜೊತೆಗೆ ತಾವು ಇನ್ನೂ ಒಂದ್ 4-5 ಬೆಳೆನೆ ಸೇರಿಸ್ಕೋಬಹುದು, ಮೌಲ್ಯವರ್ಧನೆ ಮಾಡಬಹುದು. ಮೌಲ್ಯವರ್ಧನೆ ಬಹಳಷ್ಟು ಅವಕಾಶ ಇದೆ ಇವತ್ತು. ಮತ್ತೆ ಸಾಕಷ್ಟು ಯುವಕರು ಇವತ್ತು ಕೆಲಸ ಇಲ್ಲ ಅಂತ ಹೇಳ್ತಾರೆ, ಕೆಲಸ ಇಲ್ಲ. ಸರಿಯಾಗಿ ಮನಸ್ಸು ಮಾಡಿದ್ರೆ ಮೌಲ್ಯವರ್ಧನೆ ಕೆಲಸದಲ್ಲಿ ಸಾಕಷ್ಟು ಅವಕಾಶ ಇದೆ. ಉದಾಹರಣೆ ಹೇಳ್ಬೇಕಂದ್ರೆ ಇವತ್ತು ಗೋಧಿ ನಾವು ಬೆಳಿತೇವೆ, ಗೋಧಿ ಮಾರ್ಬಿಡ್ತೇವೆ ಅಷ್ಟೇ. ಅದು ಹಾಗಲ್ಲ, ಗೋಧಿನ ನಾವು ಸ್ವಲ್ಪ ಮಟ್ಟಿಗೆ ಬೇಯಿಸಿ ಅದನ್ನ ಚಪಾತಿ ರೂಪದಲ್ಲಿ ಇವತ್ತು ಮಾರುವ ಅವಕಾಶ ಸಾಕಷ್ಟು ಯುವಕರು ಮಾಡ್ಕೊಂಡಾರ, ಅದನ್ನ ಮಾಡ್ಕೊಂಡಿದ್ದಾರೆ. ಹಾಫ್ ಬೇಕ್ಡ್ ಚಪಾತಿ ಅಂತಾರೆ ಅದಕ್ಕೆ, ಹಾಫ್ ಬೇಕ್ಡ್ ಚಪಾತಿ ಮಾಡಿ. ಉದಾಹರಣೆ ಹೇಳ್ತೀನಿ, ನಮ್ಮ ರಾಯಭಾಗದಲ್ಲಿ ನಮ್ದು ರೈತ ಉತ್ಪಾದಕ ಸಂಸ್ಥೆ ಇದೆ. ಹೌದು. ಅಲ್ಲಿ ಜವೆ ಗೋಧಿ ಬಾಳ, ಎಂಆರ್ ವೀಟ್ ಅಂತ ಹೇಳ್ತೀವಲ್ಲ, ಅದು ಬಹಳಷ್ಟು ಜನ ಬೆಳೀತಾರೆ. ನೀವಲ್ಲಿ ರವೆ ಜವೆ ಗೋಧಿ, ಜವೆ ಗೋಧಿ ರವಾ, ಜವೆ ಗೋಧಿ ಹಿಟ್ಟು, ಆಮೇಲೆ ನೀವು ಹೇಳ್ದಂಗೆ ಜವೆ ಗೋಧಿಯಿಂದ ಮಾಡಿದಂತಹ ಚಪಾತಿಗಳು, ಉತ್ಪನ್ನಗಳು, ಅದೇ ಇವೆಲ್ಲವೂ ಸಿಗ್ತವೆ. ಹೌದು. ಸೊ ಹಾಗಾಗಿ ಇದು ಒಳ್ಳೆ ಏನು ವ್ಯಾಲ್ಯೂ ಚೇನ್ ಅಂತ ಹೇಳ್ತೀವಲ್ಲ. ಈಗ 1 ಕೆಜಿ ಗೋಧಿಗೆ ನಿಮ್ಗೆ ಎಷ್ಟು ರೇಟ್ ಇದೆ ಮಾರ್ಕೆಟ್ ಅಲ್ಲಿ, ಆದ್ರೆ ಇದು 1/2 ಕೆಜಿ ನೀವು ಚಪಾತಿಗೆ ಕನಿಷ್ಠ 70 ರೂಪಾಯಿ ಹೇಳ್ತಾನ ಹೇಳ್ತಾರೆ. ಈಗ ಅದೇ ಗೋಧಿಗೆ ನೀವು ಹೇಳ್ದಂಗೆ 25-30 ರೂಪಾಯಿ ಗೋಧಿ ಇದ್ರೆ, ಹೌದು, ನೀವು ಚಪಾತಿ ಮಾಡಿದಂತ ಸಂದರ್ಭದೊಳಗೆ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಆಗಿ ಪ್ರತಿಯೊಂದು ಸ್ಟೇಜ್ ಅಲ್ಲಿ 150 ರೂಪಾಯಿ ಸಿಗೋ ಸಾಧ್ಯತೆ ಇದೆ ಇಲ್ಲಿ. ಅದೇ ನಮ್ಮೆಲ್ಲ ತರಬೇತಿ ಕಾರ್ಯಕ್ರಮಗಳಲ್ಲಿ ನೀವು ಹೇಳಿದ್ದನ್ನ ಹೇಳ್ತೀವಿ. ಪ್ರೈಮರಿ ಪ್ರೊಸೆಸಿಂಗ್ ಅಂದ್ರೆ ಏನು, ಗೋಧಿಯನ್ನ ಕ್ಲೀನ್ ಆಗಿ ಮಣ್ಣು ಕಲ್ಲು ಇದ್ದಂತೆ ಮಾಡುವಂತದ್ದು. ಸೆಕೆಂಡರಿ ಪ್ರೊಸೆಸಿಂಗ್ ಅದನ್ನ ಸರಿಯಾಗಿ ಪ್ಯಾಕ್ ಮಾಡುವಂತದ್ದು ಇರ್ಬೋದು, ರವೆ ಅಥವಾ ಹಿಟ್ಟು ಮಾಡುವಂತದ್ದು ಇರ್ಬೋದು. ಟರ್ಷಿಯರಿ ಪ್ರೊಸೆಸಿಂಗ್ ಅದನ್ನ ಚಪಾತಿ ಮಾಡುವಂತದ್ದು ಇರ್ಬೋದು. ಹಿಂಗೆ ಮುಂದಿನ ಇದರೊಳಗೆ ವಿಶೇಷವಾಗಿ ಬೇರೆ ಬೇರೆ ರೀತಿ ಅದನ್ನ ಸ್ಟೋರ್ ಮಾಡುವಂತದ್ದು ಇರ್ಬೋದು, ಅದನ್ನ ಏನು ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಬೇರೆ ಬೇರೆ ಕಡೆಗೆ ಇಡುವಂತದ್ದು ಇರ್ಬೋದು. ಮಾರುಕಟ್ಟೆನೂ ಕೂಡ ನಿಮ್ಮೂರಲ್ಲಿ ಇಲ್ಲದೆ ಇರ್ಬೋದು, ಆದ್ರೆ ಇದು ಬೇಡಿಕೆ ಇರೋಂತ ಊರುಗಳು ಸಾಕಷ್ಟು ಇದಾವೆ ಇವತ್ತೆ ಇದೆ. ಈಗ ಯಾಕಂದ್ರೆ ಈಗ ಅಡುಗೆ ಮಾಡಲಿಕ್ಕೆ ಸಮಯ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಸಿಟಿಯಲ್ಲಿ ಅಂದ್ರೆ ಮೇನ್ ದೊಡ್ಡ ಮಹಾನಗರಗಳಲ್ಲಿ ಇಂಥ ವಸ್ತುಗಳಲ್ಲಿ ತುಂಬಾ ಬೇಡಿಕೆ ಇದೆ, ಬಹಳಷ್ಟು ಅವಕಾಶ. ನೀವು ಮಾಡಿದ ವಸ್ತು ಖರ್ಚಾಗ್ತಾವ, ಮತ್ತೆ ಈಗ ಸಾಕಷ್ಟು ಜನ ರಫ್ತು ಕೂಡ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಕರ್ನಾಟಕ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಸಾಕಷ್ಟು ಜನ ಈ ವಸ್ತುಗಳನ್ನ ನಮ್ಮ ವಸ್ತು ಕಡಿಮೆ ಬೆಲೆ ವಸ್ತುಗಳನ್ನು ಖರೀದಿ ಮಾಡಿ ಸ್ವಲ್ಪ ಪ್ರೊಸೆಸ್ ಮಾಡಿ ಅದನ್ನ ರಫ್ತು ಮಾಡ್ತಾ ಇದ್ದಾರೆ. ಅದು ಎಫ್ಪಿಒಗಳಲ್ಲಿ ಬಹಳಷ್ಟು ಅವಕಾಶ ಇದೆ. ಯಾಕೆ ಅಂತಂದ್ರೆ ನಿಮ್ಮಲ್ಲಿ ನಿಮ್ಗೆ ಬಂಡವಾಳ ಹಾಕಲಿಕ್ಕೆ ಒಟ್ಟಾಗಿ ಬಂದಾಗ, ನೀವೆಲ್ಲರೂ ಒಟ್ಟಾಗಿ 1,000 ಜನ ಷೇರ್ದಾರ್ ಇದ್ದಾರೆ, ನೀವೆಲ್ಲರೂ ಒಟ್ಟಾಗಿ ಹೋದಂತ ಸಂದರ್ಭದಲ್ಲಿ ಹಣಕಾಸು ಸಂಸ್ಥೆಗಳು ಸರ್ಕಾರ ನಿಮ್ಗೆ ಈ ರೀತಿ ಸಪೋರ್ಟ್ ಕೊಡ್ಲಿಕ್ಕೆ ರೆಡಿ ಇದೆ. ನೀವು ಅದಕ್ಕೆ ಬೇಕಾಗಿರುವಂತಹ ಮಷಿನರಿಗಳನ್ನ ಹಾಕೋಬಹುದು, ನೀವು ಅದಕ್ಕೆ ಬೇಕಾಗಿರುವಂತಹ ಪ್ರೊಸೆಸಿಂಗ್ ಯೂನಿಟ್ಗಳನ್ನ ಅಂದ್ರೆ ಗೋಡೌನ್ಗಳನ್ನ ಮಾಡ್ಕೋಬಹುದು. ಸೀಸನ್ ಅಲ್ಲಿ ಸ್ಟಾಕ್ ಮಾಡಿ ಇಟ್ಕೋಬೇಕಲ್ಲ, ಅದೇ ಅದೇ ಅದನ್ನೆಲ್ಲ ಮಾಡ್ಕೊಳಕ್ಕೆ ಬೇಕಾಗಿರುವಂತಹ ಹಣಕಾಸು ವಿಶೇಷವಾಗಿ ಬೇರೆ ಬೇರೆ ರೀತಿ ಸೌಲಭ್ಯಗಳನ್ನ ಮಾಡಿದೆ. ಉದಾಹರಣೆಗೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಹೇಳಿ ಮಾಡಿ, ಅದರೊಳಗೆ ನಿಮ್ಗೆ ಯಾವುದೇ ರೀತಿ ಕೊಲ್ಯಾಟ್ರಲ್ ಇರದೇನೆ, ಯಾವುದೇ ರೀತಿ ಗ್ಯಾರಂಟಿ ಇರದೇನೆ, ಸರಿಯಾದ ಒಳ್ಳೆಯ ಪ್ರಾಜೆಕ್ಟ್ಗೆ 2 ಕೋಟಿವರೆಗೆ ಹಣಕಾಸಿನ ಸೌಲಭ್ಯವನ್ನು ಕೊಡ್ತೀವಿ ಅಂತೇಳಿ ಯೋಜನೆ ಒಳಗೆ ಸೇರಿಸ್ಕೊಂಡಿದೆ. ಹೌದು ಹೌದು ಹೌದು, ಅದೆಲ್ಲ ಈಗಾಗಲೇ ಸಾಕಷ್ಟು ರೈತರಿಗೂ ಗೊತ್ತಿದೆ. ಸರ್ಕಾರನು ಕೂಡ ಇನ್ನೂ ಕೂಡ ಇದ್ರ ಬಗ್ಗೆ ಪ್ರಮೋಟ್ ಮಾಡ್ತಾನೆ ಇದೆ, ಜನರಿಗೆ ಪರಿಚಯ ಮಾಡಿಕೊಡ್ತಾನೆ ಇದೆ. ತುಂಬಾ ಸಂತೋಷ ಸರ್, ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೇ ಆಕಾಶವಾಣಿ ಬೆಂಗಳೂರಿಗೆ ಬಂದು, ಪ್ರಸ್ತುತ ರೈತ ಉತ್ಪಾದಕ ಸಂಸ್ಥೆಗಳು ಈ ಸಂಸ್ಥೆಗಳ ಉದ್ದೇಶ ಏನು, ಯಾಕೆ ಈ ಒಂದು ಸಂಸ್ಥೆಗಳನ್ನು ತಾವು ಹುಟ್ಟಾಕ್ಬೋದು, ರೈತರಿಗೆ ಇದರಿಂದ ಏನೇನು ಅನುಕೂಲ ಆಗುತ್ತೆ, ಈಗಾಗಲೇ ಈ ಒಂದು ಸಂಸ್ಥೆ ಹುಟ್ಟಾಕಿದಂಥ ಸಂಸ್ಥೆಗಳು ಯಾವ ಥರದಲ್ಲಿ ಬೆಳೀತಾವೆ, ಈ ಥರ ಸಾಕಷ್ಟು ಅವಕಾಶಗಳು ನಮ್ಮ ರೈತರಿಗೆ ಸಿಗ್ತಾ ಇದೆ ಅನ್ನೋದ್ರ ಕುರಿತು ತುಂಬ ಮಹತ್ವವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಕೆಲವರು ಇರ್ತಾರೆ, ರೈತರು ಇರ್ತಾರೆ, ಇನ್ನೂ ಸ್ವಲ್ಪ ಮಾಹಿತಿ ಡಾಕ್ಟರ್ ರಾಜೇಂದ್ರ ಹೆಗಡೆಯವರಿಂದ ಪಡ್ಕೋಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಹೇಳ್ತೀನಿ ಅಂದರೆ, ನಾನು ನೀವು ಹೇಳಿದಂಗೆ ರೈತ ಉತ್ಪಾದಕ ಸಂಸ್ಥೆಗಳ ಬಗ್ಗೆ ಸಾಕಷ್ಟು ಕಂಪನಿ ಇರ್ಬೋದು ಅಥವಾ ಸಹಕಾರಿ ಇರ್ಬೋದು, ಎರಡಕ್ಕೂ ಸಾಕಷ್ಟು ಮಾಹಿತಿ ನಮಗೆ ಕಳೆದ 3 ವರ್ಷಗಳಲ್ಲಿ ಸಾಕಷ್ಟು ಮಾಡ್ಕೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆಯೇ ಕೇಳೋಗರಿಂದ ರೈತರಾಗಿರ್ಬೋದು ಅಥವಾ ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡಬೇಕು ಅನ್ನುವಂಥ ಆಸಕ್ತಿ ಇರುವಂಥವ್ರು ಇರ್ಬೋದು, ಪೇಟೆಯವರು ಇರ್ಬೋದು, ಅವರನ್ನು ಸಹ ನನ್ನ ಈ ನಂಬರಿಗೆ ಸಂಪರ್ಕಿಸ್ಬೋದು. ನನ್ನ ದೂರವಾಣಿ ಸಂಖ್ಯೆ 9448629528 9448629528. ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ರೈತ ಉತ್ಪಾದಕ ಸಂಸ್ಥೆಗಳ ಕುರಿತು ಕೃಷಿ ವಿಜ್ಞಾನಿ ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೊಡನೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಭಜನೆ ಪದ. ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ, ಗುರುನಾಥನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ, ಅವಧೂತನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ. ಸುಮ್ಮನೆ ಕಾಲ ಕಳೆದು ಬಿಟ್ಟಲ್ಲೋ, ಗುರುನಾಥನ ಮರೆತು ಬಂದು ಹಂಗೆ ಹೋಗಿಬಿಟ್ಟಲ್ಲೋ. ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ, ಅವಧೂತನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ. ಸುಮ್ಮನೆ ಕಾಲ ಕಳೆದು ಬಿಟ್ಟಲ್ಲೋ, ಗುರುನಾಥನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ, ಅವಧೂತನ ಮರೆತು ವಾಸನಾದಿ ಕರ್ಮವನ್ನು ಕಳೆಯ ನೀನು, ಹಿಂದೆ ಉಳಿದ ವಾಸನಾದಿ ಕರ್ಮವನ್ನು ಕಳೆಯ ನೀನು, ಹಿಂದೆ ಉಳಿದ ವಾಸನಾದಿ ಕರ್ಮವನ್ನು ಕಳೆಯ ನೀನು, ಹಿಂದೆ ಉಳಿದ ವಾಸನಾದಿ ಕರ್ಮವನ್ನು ಕಳೆಯ ನೀನು, ಸತ್ತು ಹುಟ್ಟಿ ಭವಕ್ಕೆ ಬಂದೆ ಸತ್ತು ಹುಟ್ಟಿ ಬವಗೆ ಬಂದೆ ಗುರುವ ಮರೆತು ಬವದಿನೊಂದೇ ಗುರುವ ಮರೆತು ಬವದಿನೊಂದೇ ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ ಗುರುನಾಥನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ ಅವಧೂತನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ ಗುರುನಾಥ ನಂಬಲಿಲ್ಲ ಅವನ ವಾಕ್ಯ ನಡೆಸಲಿಲ್ಲ ಗುರುವ ನೀನು ನಂಬಲಿಲ್ಲ ಅವನ ವಾಕ್ಯ ನಡೆಸಲಿಲ್ಲ ಗುರುವ ನೀನು ನಂಬಲಿಲ್ಲ ಅವನ ವಾಕ್ಯ ನಡೆಸಲಿಲ್ಲ ಗುರುವ ನೀನು ನಂಬಲಿಲ್ಲ ಅವನ ವಾಕ್ಯ ನಡೆಸಲಿಲ್ಲ ನಾನು ಎಂಬ